ಆದರೆ ಸಾವಯವ ಕೃಷಿಯನ್ನು ನಾವು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇತ್ತು, ಅದನ್ನು ಯಾತಕ್ಕಾಗಿ ಕೈಬಿಟ್ಟಿದ್ರು, ಇತ್ತೀಚಿನ ದಿನಗಳಲ್ಲಿ ಅದಕ್ಕಾಗಿ ಹೆಚ್ಚಿನ ಒಂದು ಮನ್ನಣೆಯನ್ನು ನೀಡಿ ಎಲ್ಲರೂ ಕೂಡ ಸಾವಯವ ಕೃಷಿಯಲ್ಲೇ ಯಾತಕ್ಕೋಸ್ಕರ ತೊಡಗಿಸ್ಕೊಳ್ತಾ ಇದ್ದಾರೆ. ಈ ರೀತಿಯ ಸಾವಯವ ಕೃಷಿಯನ್ನು ಕೈಗೊಂಡಲ್ಲಿ ನಾವು ಸಮಗ್ರವಾಗಿ ರೋಗ ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಆರ್ ಸುನೀತಾ ಅವರು. ಸುನೀತಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಧನ್ಯವಾದಗಳು. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ ನಮ್ಮ ಕೃಷಿಕರು. ಸಾವಯವ ಕೃಷಿ ಅಂತಂದ್ರೆ ಏನು ಮೇಡಮ್? ಈಗ ನೋಡಿ, ಸಾವಯವ ಕೃಷಿ ಅನ್ನೋದು ಈ ಒಂದು ಸಮಗ್ರ ಒಂಥರ ಸಿದ್ಧಾಂತ ಆಧಾರಿತ ಕೃಷಿ ಪದ್ಧತಿ ಆಗಿರೋದ್ರಿಂದ ಇದರಲ್ಲಿ ಮುಖ್ಯವಾಗಿ ನಮಗೆ ಆರೋಗ್ಯವಾಗಿರುವಂಥ ಮಣ್ಣು, ಆರೋಗ್ಯವಾಗಿರುವಂಥ ಆಹಾರ ಮತ್ತು ಮಾನವ ಸಂಪನ್ಮೂಲದ ಜೊತೆಗೆ ಪರಿಸರದಲ್ಲಿ ಸುಸ್ಥಿರತೆ ಕಾಪಾಡೋದೇ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಸಾವಯವ ಕೃಷಿಯಲ್ಲಿ ಈ ಕೃತಕವಾಗಿ ತಯಾರಿಸಿರುವಂಥ ರಸಗೊಬ್ಬರಗಳನ್ನಾಗಲಿ ಅಥವಾ ಪೀಡನಾಶಕಗಳು ಅಂದರೆ ರೋಗ ಮತ್ತು ಕೀಟನಾಶಕಗಳನ್ನಾಗಲಿ ಅಥವಾ ಈ ಕುಲಾಂತರಿ ಬೆಳೆತಳಿಗಳು ಬಿಟಿ ಕ್ರಾಪ್ಸ್ ಅಂತ ಏನು ಕರಿತೀವಿ ಅವುಗಳನ್ನಾಗಲಿ ಬಳಸೋದಕ್ಕೆ ಆಸ್ಪದ ಇರೋದಿಲ್ಲ. ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದಕ್ಕೆ ಆಸ್ಪದ ಇಲ್ಲದೆ ಇರೋದ್ರಿಂದ ಸಾವಯವ ಕೃಷಿಯಲ್ಲಿ ಕೀಟ ನಿರ್ವಹಣೆ ಮಾಡೋದೇ ಒಂದು ಬಹುದೊಡ್ಡ ಸವಾಲು ಅಂತ ಹೇಳ್ಬೋದು. ಹಾಗಾಗಿ ಸಾವಯವ ಕೃಷಿಯಲ್ಲಿ ಕೀಟ ನಿರ್ವಹಣೆ ಮಾಡಬೇಕು ಅಂದರೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಉಪಯೋಗಿಸಿನೇ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ಮುಖ್ಯ ಉದ್ದೇಶ ಏನಿರುತ್ತೆ ಅಂದರೆ ಕೀಟಗಳ ನಿರ್ಮೂಲನೆ ಮಾಡೋದು ಅಂತ ಏನಿರೋದಿಲ್ಲ, ಕೀಟಗಳನ್ನು ನಿರ್ವಹಣೆ ಮಾಡೋದು, ಹತೋಟಿ ಮಾಡೋದಷ್ಟೇ, ನಿರ್ವಹಣೆ ಮಾಡೋದಿರುತ್ತೆ ಹೊರತು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದಿರಲ್ಲ. ಅಂದರೆ ಕೀಟಗಳನ್ನು ಆರ್ಥಿಕ ನಷ್ಟದ ರೇಖೆಗಿಂತ ಕಡಿಮೆ ಇಡೋದು ಸಾವಯವ ಕೃಷಿಯ ಉದ್ದೇಶ ಆಗಿರುತ್ತೆ ಹೊರತು ಕೀಟಗಳ ಸಂಪೂರ್ಣ ನಿರ್ಮೂಲನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಕೃಷಿಯಲ್ಲಿ ಕೀಟಗಳು ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನ ಜಾಸ್ತಿ ಅಳವಡಿಸಿಕೊಳ್ಳೋದಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗುತ್ತೆ ಸರ್. ಒಟ್ಟಾರೆ ರಾಸಾಯನಿಕ ರಹಿತವಾದಂತಹ ಕೃಷಿಯನ್ನ ಸಾವಯವ ಕೃಷಿ ಅಂತ ಹೇಳಿ, ರಾಸಾಯನಿಕ ರಹಿತವಾದ ಕೃಷಿಯನ್ನ ಸಾವಯವ ಕೃಷಿ ಅಂತಾನೆ ಹೇಳ್ಬೋದು. ಈ ಪದ್ಧತಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬೇಕು ಅಂತೇಳಿ ನಾವು ಆರಂಭದಲ್ಲೇ ಹೇಳಿದ್ವಿ. ಹಾಗಾದ್ರೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿ ಅಂತಂದ್ರೆ ಏನು ಮೇಡಮ್? ಈ ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿ ಅಂದ್ರೆ ಈ ಕೀಟ ನಿರ್ವಹಣೆಗೆ ಇರುವಂತಹ ಎಲ್ಲಾ ಪದ್ಧತಿಗಳನ್ನ ನಾವು ಹೊಂದಾಣಿಕೆಯಲ್ಲಿ ಬಳಸಿಕೊಂಡು ಯಾವುದೇ ಒಂದು ಪದ್ಧತಿಗೆ ಹಾನಿ ಆಗದಂಗೆ ನಾವು ಎಲ್ಲ ಪದ್ಧತಿಗಳನ್ನ ಉಪಯೋಗಿಸಿಕೊಂಡು ಕೊನೆಯದಾಗಿ ನಾವು ಸಸ್ಯ ಸಂರಕ್ಷಣಾ ವಿಧಾನಗಳು ಅಂದರೆ ಕೀಟನಾಶಕಗಳು ಅಂದರೆ ಇಲ್ಲಿ ಯಾವ ಸಾವಯವ ಕೃಷಿಯಲ್ಲಿ ನಾವು ಕೀಟನಾಶಕಗಳನ್ನು ಬಳಸೋದಕ್ಕಾಗೋದಿಲ್ಲ. ಜೈವಿಕ ಕೀಟನಾಶಕಗಳನ್ನಾಗಲಿ ಅಥವಾ ಈ ಸಸ್ಯಜನ್ಯ ಕೀಟನಾಶಕಗಳನ್ನಾಗಲಿ ಬಳಸಿ ನಾವು ನಿರ್ವಹಣೆ ಮಾಡೋದಕ್ಕೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು ಅಂತ ಕರಿತೀವಿ. ಹಾಗಿದ್ರೆ ಈ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು ಯಾವ್ಯಾವುದು ಮೇಡಮ್? ಈ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು ಅಂದ್ರೆ ಈಗ ಸೂಕ್ತ ಬೇಸಾಯ ಕ್ರಮಗಳನ್ನ ಅನುಸರಿಸ್ತಕ್ಕಂಥದ್ದು ಅಂದ್ರೆ ಈಗ ಸಾಗುವಳಿ ಪದ್ಧತಿಗಳಾಗಿರಬಹುದು ಮತ್ತೆ ನಿರೋಧಕ ತಳಿಗಳನ್ನ ಬಳಸುವಂಥದ್ದು. ಇಲ್ಲಿ ಒಂದು ಗಮನದಲ್ಲಿಡಬೇಕು, ನಿರೋಧಕ ತಳಿಗಳು ಅಂದ್ರೆ ಕುಲಾಂತರಿ ಬೆಳೆ ತಳಿಗಳನ್ನ ಉಪಯೋಗಿಸೋ ಹಾಗಿಲ್ಲ. ಇಲ್ಲಿ ಏನಿದ್ರು ನಾವು ಏನು ನಾಟಿ ತಳಿಗಳು ಅಂತ ಹೇಳ್ತೀವಲ್ಲ ಅಂತದನ್ನ ಬಳಸೋದಕ್ಕೆ ಆಸ್ಪದ ಜಾಸ್ತಿ ಕೊಡುವಂಥದ್ದು. ಮತ್ತೆ ಕೆಲವೊಂದು ಭೌತಿಕ ವಿಧಾನಗಳನ್ನ ಉಪಯೋಗಿಸ್ಕೊಂಡು ನಾಶ ಮಾಡುವಂಥದ್ದು, ಕೆಲವೊಂದು ಯಾಂತ್ರಿಕ ವಿಧಾನಗಳನ್ನ ಬಳಸ್ಕೊಂಡು ನಾಶ ಮಾಡುವಂಥದ್ದು, ಜೈವಿಕ ಹತೋಟಿ ಕ್ರಮಗಳನ್ನ ಬಳಸಿ ನಾಶ ಮಾಡುವಂಥದ್ದು, ಕೊನೆಯದಾಗಿ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನು ಉಪಯೋಗಿಸಿಕೊಂಡು ನಾಶ ಮಾಡೋದಕ್ಕೆ ನಾವು ಈ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳು ಅಂತ ಕರಿತೀವಿ ಸರ್. ಈ ಸಮಗ್ರ ಕೀಟ ನಿರ್ವಹಣೆಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು, ಈ ರೀತಿಯ ಬೇಸಾಯ ಕ್ರಮಗಳನ್ನ ಅನುಸರಿಸಿದಲ್ಲಿ ನಾವು ಸಮಗ್ರವಾದಂತಹ ಕೀಟ ನಿರ್ವಹಣೆಯನ್ನ ಮಾಡಬಹುದು, ಹಾಗೇನೆ ಕೀಟ ನಿರೋಧಕ ತಳಿಗಳು ಯಾವ್ದೆಲ್ಲ ಇದೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ. ಇಲ್ಲಿ ಸೂಕ್ತ ಬೇಸಾಯ ಕ್ರಮಗಳು ಅಂತ ಬಂದ್ರೆ ಈ ಸಮಗ್ರ ಕೀಟ ನಿರ್ವಹಣೆ ಪದ್ಧತಿಗಳ ಎಲ್ಲಾ ಪದ್ಧತಿಗಳಲ್ಲಿ ತುಂಬಾ ಮುಖ್ಯವಾದಂತ ಪಾತ್ರ ವಹಿಸೋದು ಈ ಸಮಗ್ರ ಬೇಸಾಯ ಪದ್ಧತಿಗಳು. ಯಾಕಂದ್ರೆ ಬೇಸಾಯ ಕ್ರಮ ಆಗಿರುತ್ತೆ, ಯಾಕಂದ್ರೆ ಇದಕ್ಕೆ ಯಾವುದೇ ಒಂದು ಕೌಶಲ್ಯ ಬೇಕಾಗಿಲ್ಲ. ಎಲ್ಲಾ ರೈತರು ತಮ್ಮದೇ ರೀತಿಯಲ್ಲಿ ತಮ್ಮಗೆಟಕುವ ರೀತಿಯಲ್ಲಿ ಎಲ್ಲರೂ ಅನುಸರಿಸೋ ಅಂತ ಒಂದು ಕ್ರಮ ಒಂದು ಪದ್ಧತಿ. ಹಾಗಾಗಿ ಇದಕ್ಕೆ ಯಾವುದೇ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಅಂತ ಏನಿರೋದಿಲ್ಲ. ಸೊ ಉದಾಹರಣೆಗೆ ಈಗ ಮಾಗಿ ಉಳುಮೆ ಎಲ್ಲರೂ ಮಾಡಬಹುದು. ಯಾವಾಗ ಯುಗಾದಿ ಕಳೆದ್ಮೇಲೆ ಒಂದು ಮಳೆ ಬರುತ್ತಲ್ಲ, ಅವಾಗ ಒಂದು ಆಳವಾಗಿ ಮಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ, ಮಣ್ಣೆತ್ತಾಕುತ್ತೆ. ಮಣ್ಣೆತ್ತಾಕದಾಗ ಏನಾಗುತ್ತೆ, ರೋಗ ಕಾರಕಗಳಾಗಿರ್ಬೋದು ಅಥವಾ ಕೆಲವೊಂದು ಕೀಟದ ಕೋಶಗಳು ಕೂಡ ಒಳಗಡೆ ಇರುತ್ತೆ ಮಣ್ಣೊಳಗಡೆ. ಯಾವಾಗ ಆಚೆ ಬರುತ್ತಲ್ಲ, ಸಾಮಾನ್ಯವಾಗಿ ಮಾಗಿ ಉಳುಮೆ ಮಾಡಬೇಕಾದ್ರೆ ಹಕ್ಕಿಗಳು ಹಿಂದೆ ಬರ್ತಾ ಇರ್ತವೆ, ಬೆಳ್ಳಕ್ಕಿಗಳು. ಅವೇನ್ ಮಾಡ್ತವೆ, ಆ ಒಂದು ಕೋಶಗಳನ್ನ ಹೆಕ್ಕಿ ಹೆಕ್ಕಿ ತಿಂತಾವೆ. ಆಮೇಲೆ ಬಿಸಿಲಿನ ಪ್ರಖರತೆ ಜಾಸ್ತಿ ಇರೋದ್ರಿಂದ, ಯಾಕಂದ್ರೆ ಸಾಮಾನ್ಯವಾಗಿ ಮಾಗಿ ಉಳುಮೆ ಮಾಡೋದು ನಾವು ಬೇಸಿಗೆ ಸಂದರ್ಭದಲ್ಲಿ, ಯಾವಾಗ ಬಿಸಿಲು ಜಾಸ್ತಿ ಇರುತ್ತಲ್ಲ ರೋಗಾಣುಗಳು ಏನಿರುತ್ತಲ್ಲ ಅವು ಕೂಡ ಆ ಒಂದು ಬಿಸಿಲಿನ ಪ್ರಖರತೆಗೆ ಒಡ್ಡಿ ಸಾಯುವಂಥದ್ದು. ಹಾಗಾಗಿ ಮಾಗಿ ಉಳುಮೆ ಒಂದು ಎರಡು ವರ್ಷಕ್ಕೊಂದ್ಸಲ ಮಾಗಿ ಉಳುಮೆ ಮಾಡುವಂಥದ್ದು. ಮತ್ತೆ ಸ್ವಚ್ಛತೆ ಕಾಪಾಡುವಂಥದ್ದು ಜಮೀನಲ್ಲಿ, ಸೀದ ಎಲ್ಲಾ ರೈತರು ಮಾಡುವಂಥದ್ದು. ಯಾಕಂದ್ರೆ ಈಗ ರೋಗ ಬಾಧೆ ಆಗಿರುವಂಥದ್ದು, ಕೀಟ ಬಾಧೆ ಆಗಿರುವಂಥ ಯಾವುದೇ ಒಂದು ಬೆಳೆಗಳಿದ್ರೆ ಅಥವಾ ಕಾಂಡಗಳು ಎಲೆಗಳು ಅಂತವೇನಾದ್ರು ಇದ್ರೆ ಅವನ್ನ ಕಿತ್ತು ನಾಶ ಮಾಡುವಂಥದ್ದು, ಮತ್ತೆ ಬಿತ್ತನೆಗೂ ಮುಂಚೆ ಕಳೆಗಳನ್ನ ಕಿತ್ತು ಕ್ಲೀನ್ ಆಗಿ ನಾಟಿ ಮಾಡುವಂಥದ್ದು, ಕಳೆರಹಿತವಾಗಿ ಜಮೀನನ್ನ ಇಟ್ಕೊಂಡು ಆಮೇಲೆ ಬಿತ್ತನೆ ಮಾಡುವಂಥದ್ದು, ಸಕಾಲದಲ್ಲಿ ಬಿತ್ತನೆ ಮಾಡಬೇಕು. ಅದು ಮುಖ್ಯವಾದಂತ ವಿಚಾರ ಇದು. ಯಾವಾಗ ಅದರದ್ದು ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ನೀವು ಬಿತ್ತನೆ ಮಾಡಲಿಲ್ಲ ಅಂದಾಗ ಮುಂದೆ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಕಾಲದಲ್ಲಿ ಬಿತ್ತನೆ ಮಾಡುವಂಥದ್ದು. ಮುಖ್ಯವಾಗಿ ಈ ಸಸ್ಯಗಳ ನಡುವೆ ಮತ್ತೆ ಸಾಲುಗಳ ನಡುವೆ ಅಂತರ ಕಾಪಾಡುವಂಥದ್ದು, ಇದು ರೈತರು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಯಾಕಂದ್ರೆ ಭತ್ತದಲ್ಲಿ ತುಂಬಾ ಒತ್ತಾಗಿ ನಾಟಿ ಮಾಡ್ತಾರೆ. ಯಾವಾಗ ತುಂಬಾ ಒತ್ತಾಗಿ ನಾಟಿ ಮಾಡ್ತಾರೆ ಸಾಮಾನ್ಯವಾಗಿ ಏನಾಗುತ್ತೆ, ಭತ್ತ ಗದ್ದೆ ಮಧ್ಯದಲ್ಲಿ ಬೆಂಕಿ ರೋಗ ಕಾಣಿಸುತ್ತೆ. ಅಂದ್ರೆ ಅವರು ಬೆಂಕಿ ರೋಗ ಅಂತ ಹೇಳ್ತಾರೆ, ಅದು ಒಂದು ಕಂದು ಜಿಗಿ ಹುಳುವಿನ ಬಾಧೆ. ಯಾಕಂದ್ರೆ ಗಾಳಿ ಆಡ್ತಾ ಇರಲ್ಲ, ಬೆಳ್ಕಾಡ್ತಾ ಇರಲ್ಲ ಚೆನ್ನಾಗಿ, ಹಾಗಾಗಿ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಸಾಲಿಂದ ಸಾಲಕ್ಕೆ ಗಿಡದಿಂದ ಗಿಡಕ್ಕೆ ಚೆನ್ನಾಗಿ ಅಂತರ ಕೊಟ್ಟು ನಾವು ನಾಟಿ ಮಾಡೋದ್ರಿಂದ ಸರಾಗವಾಗಿ ಗಾಳಿ ಬೆಳಕು ಹರಿದಾಡುತ್ತೆ. ಜೊತೆಗೆ ಅದ್ರ ಜೊತೆಗೆ ನೀರಿನ ನಿರ್ವಹಣೆ ಮಾಡುವಂಥದ್ದು. ನೀರಿನ ನಿರ್ವಹಣೆ ಅಂದ್ರೆ ಭತ್ತದಲ್ಲಿ ಪರ್ಟಿಕ್ಯುಲರ್ ಆಗಿ ಭತ್ತದಲ್ಲಿ ಕಂದು ಜಿಗಿ ಹುಳುವಿನ ನಿರ್ವಹಣೆ ಮಾಡಬೇಕು ಅಂತಂದಾಗ ನೀರನ್ನ ಕಟ್ಟಬೇಕು, ಒಂದು ವಾರ ನೀರನ್ನ ಬಸಿಬೇಕು. ಈ ರೀತಿ ಮಾಡೋದ್ರಿಂದ ನಾವು ಕಂದು ಜಿಗಿ ಹುಳು ಬಾಧೆನ ಸಮರ್ಪಕವಾಗಿ ಹತೋಟಿ ಮಾಡಬಹುದು. ಜೊತೆಗೆ ಬೆಳೆ ಪರಿವರ್ತನೆ ಮಾಡುವಂಥದ್ದು, ಒಂದೇ ಜಾತಿಗೆ ಸೇರಿರುವಂತಹ ಬೆಳೆಗಳನ್ನ ಪ್ರತಿ ವರ್ಷ ಬೆಳಿಬಾರದು. ಯಾಕಂದ್ರೆ ಈಗ ಆ ಒಂದು ಬೆಳೆಯಲ್ಲಿರುವಂತಹ ರೋಗ ಅಥವಾ ಕೀಟಗಳು ಮಣ್ಣಲ್ಲಿ ಅಡಗಿಟ್ಕೊಂಡಿರುತ್ತೆ. ಯಾವಾಗ ಮುಂದಿನ ಬೆಳೆ ನಾವು ಹಾಕ್ತಿವಿ ಅದಕ್ಕೆ ಪೂರಕವಾದ ವಾತಾವರಣ ಸಿಕ್ಕಿದಾಗ ಮತ್ತೆ ಆ ಒಂದು ಬೆಳೆಗೆ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದೇ ಜಾತಿಗೆ ಸೇರಿದ ಬೆಳೆಗಳನ್ನ ಮತ್ತೆ ಮತ್ತೆ ಅದೇ ಇದರಲ್ಲಿ ಬೆಳಿಬಾರದು. ಮತ್ತೆ ಈ ಆಕರ್ಷಕ ಬೆಳೆಗಳು ಅಂತ ಕರೀತಾರೆ, ಅಥವಾ ಬೋನು ಬೆಳೆಗಳು ಅಂತ ಹೇಳ್ತೀವಿ. ಇದನ್ನ ಇಲ್ಲಿ ಟೊಮ್ಯಾಟೊ ತುಂಬಾ ಬೆಳೀತಾರೆ, ಹಾಗಾಗಿ ಟೊಮ್ಯಾಟೊದಲ್ಲಿ ಪ್ರತಿ 15-16 ಸಾಲಿಗೆ ಒಂದು ಸಾಲು ಚೆಂಡುವನ್ನ ಹಾಕ್ಬೇಕು. ಹಾಕಬೇಕಾದ್ರೆ ಹೆಂಗ್ ಹಾಕ್ಬೇಕು ಅಂದ್ರೆ, ನಾವು ಟೊಮ್ಯಾಟೊ ಹಾಕೋದಕ್ಕಿಂತ 15 ದಿನ ಮುಂಚೆ ಚೆಂಡುವನ್ನ ನಾಟಿ ಮಾಡಿರ್ಬೇಕು. 15 ದಿನ ಆದ್ಮೇಲೆ ನಾವು ಇದನ್ನ ಟೊಮ್ಯಾಟೊನ ನಾಟಿ ಮಾಡ್ತೀವಿ. ಅವಾಗ ಏನಾಗುತ್ತೆ, ಈ ಚೆಂಡು ಹೂವಾಡೋ ಹಂತ ಮತ್ತೆ ಟೊಮ್ಯಾಟೊ ಹೂವಾಡೋ ಹಂತ ಒಂದೇ ಸಮಯಕ್ಕೆ ಬರುತ್ತೆ. ಅವಾಗ ಅಲ್ಲಿ ಕಾಯಿ ಕೊರಕದ ಬಾಧೆ ನಾವು ತುಂಬಾ ಹತೋಟಿ ಮಾಡಬಹುದು. ಯಾಕಂದ್ರೆ ಚೆಂಡುವಿಗೆ ಹೋಗುತ್ತೆ, ತುಂಬಾ ಆಕರ್ಷಕವಾಗಿರೋದು ಟೊಮ್ಯಾಟೋಗಿನ ಚೆಂಡು, ಹಾಗಾಗಿ ಚೆಂಡುವಿಗೆ ಜಾಸ್ತಿ ಆಕರ್ಷಣೆಗೊಳ್ಳುತ್ತೆ. ಹಾಗಾಗಿ ಚೆಂಡುವನ್ನ ಹಾಕುವಂಥದ್ದು. ಅದೇ ರೀತಿ ನಾವು ಕೋಸಲ್ಲಿ ಸಾಸಿವೆ ಹಾಕುವಂಥದ್ದು. ವಜ್ರಬೆನ್ನಿನ ಪತಂಗ ನಿರ್ವಹಣೆ ಮಾಡೋದಕ್ಕೆ ಪ್ರತಿ 25 ಸಾಲಿಗೆ ಒಂದು ಸಾಲು ಸಾಸಿವೆ, ದಪ್ಪ ಸಾಸಿವೆ ಹಾಕುವಂಥದ್ದು. ಈ ರೀತಿ ಆಕರ್ಷಕ ಬೆಳೆಗಳನ್ನ ಹಾಕಿ ಕೂಡ ನಿರ್ವಹಣೆ ಮಾಡ್ಕೋಬಹುದು. ಜೊತೆಗೆ ಈ ಗಡಿ ಬೆಳೆಗಳು ಅಂತ ಕರೀತಾರೆ, ಬ್ಯಾರಿಯರ್ ಕ್ರಾಪ್ ಅಂತ. ಈ ಗಡಿ ಬೆಳೆಗಳು ಅಂದ್ರೆ ನಾವೇನು ಹೊಲದಲ್ಲಿ ಹಾಕಿರ್ತೀವಲ್ಲ ಬೆಳೆ, ಅದ್ರ ಸುತ್ತಲೂ 2-3 ಸಾಲು ಎತ್ತರವಾದ ಬೆಳೆ, ನಮ್ಮ ಮುಖ್ಯ ಬೆಳೆಗಿನ ಎತ್ತರವಾದ ಬೆಳೆನ 2-3 ಸಾಲು ಹಾಕೋದ್ರಿಂದ ಸುಸುಮಾರು ಈಗ ಕಾಯಿ ಕೊರಕದ ಬಾಧೆ ಆಗಿರ್ಬೋದು, ಅಥವಾ ಇದರಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ ಈ ರಸಹೀರ ಕೀಟಗಳ ಬಾಧೆನ ಕಡಿಮೆ ಮಾಡಬಹುದು. ಯಾಕಂದ್ರೆ ಅದು ಗಡಿ ಬೆಳೆಗಳಾಗಿ ಮಾರ್ಪಾಟಾಗಿರುತ್ತಲ್ಲ, ಹಾಗಾಗಿ ಈ ರಸಹೀರೋ ಕೀಟಗಳು ನಮ್ಮ ಮುಖ್ಯ ಬೆಳೆಗೆ ಹಾನಿ ಮಾಡೋದನ್ನ ಆದಷ್ಟು ನಾವು ತಡೆಗಟ್ಟಬಹುದು. ಇವೆಲ್ಲ ನಮಗೆ ಈ ಸೂಕ್ತ ಬೇಸಾಯ ಕ್ರಮಗಳಾಗಿರುತ್ತೆ. ಇದು ರೈತರಿಗೆ ಎಟಕೋ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ಯಾವುದೇ ಒಂದು ಕೌಶಲ್ಯ ಬೇಕಾಗಿರೋದಿಲ್ಲ, ಯಾವುದೇ ಒಂದು ಖರ್ಚಿಲ್ಲದ ಬೇಸಾಯ ಅಂತಾನೆ ಹೇಳ್ಬೋದು. ಇವಿಷ್ಟು ಸಾಗುವಳಿ ಪದ್ಧತಿ ಅಥವಾ ಸೂಕ್ಷ್ಮ ಬೇಸಾಯ ಪದ್ಧತಿಗಳಾಗಿರುತ್ತೆ. ಜೊತೆಗೆ ಈಗ ಕೀಟ ನಿರೋಧಕ ತಳಿಗಳು ಅಂತಂದ್ರೆ, ಇದು ವಿಜ್ಞಾನಿಗಳು ಕೆಲವೊಂದು ಕೀಟ ನಿರೋಧಕ ತಳಿಗಳನ್ನ ಗುರುತಿಸಿದ್ದಾರೆ, ಅದು ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮಾಹಿತಿ ಇರುತ್ತೆ, ಅದನ್ನ ಕೂಡ ಬಳಸ್ಕೋಬಹುದು. ಆದ್ರೆ ಸಾವಯವ ಕೃಷಿಯಲ್ಲಿ ಅತ್ಯಂತ ಹೆಚ್ಚು ಒತ್ತನ್ನು ಕೊಡೋದು ಅಂದ್ರೆ ಸ್ಥಳೀಯ ತಳಿಗಳಿಗೆ, ನಾಟಿ ತಳಿಗಳಿಗೆ. ಯಾಕಂದ್ರೆ ಅವು ಅದೇ ವಾತಾವರಣದಲ್ಲಿ ಒಗ್ಗಿ ಬೆಳೀತಾ ಇರುತ್ತೆ, ಅಲ್ಲಿರೋ ಅಂತ ಏರುಪೇರುಗಳನ್ನ ತಡ್ಕೊಂಡು ಕೀಟ ರೋಗಗಳನ್ನ ತಡ್ಕೊಂಡು ಒಳ್ಳೆ ಇಳುವರಿನ ಕೊಡ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನಾಟಿ ತಳಿಗಳನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಮೇಡಮ್, ಈಗ ತಾವು ಮಾತಾಡ್ತಾ ತಿಳಿಸಿದ್ರಿ, ಈ ಸಾವಯವ ಕೃಷಿಯಲ್ಲಿ ಸಮಗ್ರವಾದಂತಹ ಕೀಟ ನಿರ್ವಹಣೆಯನ್ನ ಮಾಡಬೇಕು ಅಂತಂದ್ರೆ ಯಾವ ರೀತಿ ಸೂಕ್ತವಾದಂತಹ ಬೇಸಾಯ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಅನುಸರಿಸಬೇಕು ಅಂತಂತೇಳಿ ಸಾಕಷ್ಟು ಸೂಕ್ತವಾದಂತಹ ಬೇಸಾಯ ಕ್ರಮಗಳನ್ನ ಹೇಳಿದ್ರಿ. ಅದರಲ್ಲೂ ಬಹಳ ಮುಖ್ಯವಾದಂತಹ ಬೇಸಾಯ ಕ್ರಮ ಅಂತಂದ್ರೆ, ನಾವು ಮುಂಗಾರು ಆರಂಭಕ್ಕಿಂತ ಮೊದಲು ನಮ್ಮ ಭೂಮಿಯಲ್ಲಿ ನಾವು ಮಾಗಿ ಉಳುಮೆಯನ್ನ ಮಾಡಬೇಕಾದದ್ದು ಬಹಳ ಮುಖ್ಯವಾದಂತಹ ಅಂಶ. ಸಹಜವಾಗಿ ನಮ್ಮ ಹಿಂದಿನಿಂದ ಎಲ್ಲ ನಮ್ಮ ರೈತ ಬಾಂಧವರು ಇದನ್ನ ಮಾಡಿಕೊಂಡು ಬಂದಿದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತ ಬಾಂಧವರು ಅನುಸರಿಸ್ತಾ ಇದ್ದಾರೆ. ಈ ಕ್ರಮ ಬಹಳ ಸೂಕ್ತವಾದಂತಹ ಬೇಸಾಯ ಕ್ರಮ ಅಂತ ಹೇಳಿ ತಿಳಿಸಿದ್ರಿ. ಜೊತೆಗೆ ನಾಟಿ ತಳಿಗಳನ್ನ ನಾವು ಬಿತ್ತನೆಯನ್ನ ಮಾಡಿದಲ್ಲಿ 90%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೋಗ ಕೀಟಗಳ ಹಾವಳಿಯನ್ನು ತಪ್ಪಿಸಬಹುದು ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ಮೇಡಮ್, ತಾವು ಆರಂಭದಲ್ಲೇ ಮಾತನಾಡ್ತಾ ಹೇಳಿದ್ರಿ, ಈ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗೆ ಸಾಕಷ್ಟು ವಿಧಾನಗಳಿದ್ದಾವೆ ಅಂಥೇಳಿ. ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಭೌತಿಕ ವಿಧಾನಗಳು. ಮೇಡಮ್, ಈ ಭೌತಿಕ ವಿಧಾನಗಳು ಯಾವ್ಯಾವುದು ಅಂತ ತಿಳಿಸ್ಕೊಡಿ. ಈಗ ಭೌತಿಕ ವಿಧಾನಗಳು ಅಂದ್ರೆ ನಾವು ಕೀಟದ ಭೌತಿಕ ಪರಿಸರದಲ್ಲಿ ಬದಲಾವಣೆ ಮಾಡಿ ಕೀಟ ನಿರ್ವಹಣೆ ಮಾಡುವಂತದ್ದು, ಅಂದ್ರೆ ಫಿಸಿಕಲ್ ಆಗಿ ಭೌತಿಕ ಪರಿಸರದಲ್ಲಿ ಬದಲಾವಣೆ ಮಾಡಿ ಕೀಟ ನಿಯಂತ್ರಣ ಮಾಡೋದಕ್ಕೆ ನಾವು ಭೌತಿಕ ವಿಧಾನಗಳು ಅಂತ ಕರಿತೀವಿ. ಸೊ ಉದಾಹರಣೆಗೆ ನಾವು ಬೆಳಕಿನ ಬಲೆಗಳನ್ನ ಉಪಯೋಗಿಸುವಂತದ್ದು, ಮೋಹಕ ಬಲೆ ಅಥವಾ ಲಿಂಗಾಕರ್ಷಕ ಬಲೆ ಒಂದೇ ಆಗುತ್ತೆ, ಮತ್ತೆ ಅಂಟು ಬಲೆಗಳನ್ನ ಉಪಯೋಗಿಸುವಂತದ್ದು, ಅಥವಾ ಆಹಾರ ಆಕರ್ಷಕಗಳನ್ನ ಉಪಯೋಗಿಸುವಂತದ್ದು, ಇವೆಲ್ಲ ಮಾಡಿ ನಾವು ಹತೋಟಿ ಮಾಡೋದಕ್ಕೆ ಭೌತಿಕ ವಿಧಾನಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ ಏನು ಬೆಳಕಿನ ಬಲೆಗಳು ಅಂತ ತಗೊಂಡ್ರೆ, ಈ ಶೇಂಗಾದಲ್ಲಿ ಕೆಂಪು ತಲೆ ಕಂಬಳಿ ಹುಳು ಬಾಧೆ ಜಾಸ್ತಿ ಬರುತ್ತೆ, ಹಾಗಾಗಿ ಅದು ಮತ್ತೆ ಸುರುಳಿ ಪೂಚಿ ಅಂದ್ರೆ ಸ್ವಲ್ಪ ಎಲೆಯೆಲ್ಲ ಹಿಂಗೆ ಸುರಂಗ ಆಗಿರುತ್ತೆ ಅದು ಸುರುಳಿ ಪೂಚಿ ಅಂತ ಕರೀತಾರೆ. ಮತ್ತೆ ಈ ಗೊಣ್ಣೆ ಹುಳುಗಳು ಅಥವಾ ಕಾಯಿ ಕೊರಕ ಹುಳುಗಳು, ಇವುಗನ್ನೆಲ್ಲ ಹತೋಟಿ ಮಾಡಲಿಕ್ಕೆ ನಾವು ಬೆಳಕಿನ ಬಲೆಗಳನ್ನ ಉಪಯೋಗಿಸ್ಕೋಬಹುದು. ಸೊ ಇಲ್ಲ ಏನಾಗುತ್ತೆ ಅಂದ್ರೆ, ಬೆಳಕಿನ ಬಲೆ ಉಪಯೋಗಿಸಿದ್ರೆ ನಮಗೆ ಮುಖ್ಯವಾಗಿ ಗಂಡು ಮತ್ತೆ ಹೆಣ್ಣು ಕೀಟಗಳು ಎರಡನ್ನೂ ಕೂಡ ಆಕರ್ಷಣೆ ಮಾಡಿ ನಾವು ನಿರ್ವಹಣೆ ಮಾಡಬಹುದು. ಹಾಗಾಗಿ ಬೆಳಕಿನ ಬಲೆಗಳನ್ನ ನಾವು ಉಪಯೋಗಿಸಿ ಯಾವ್ಯಾವ್ದು ಬೆಳಕಿಗೆ ಆಕರ್ಷಣೆಗೊಳ್ಳುತ್ತೆ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಇನ್ನ ಲಿಂಗಾಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳು ಅಂತಾನು ತಗೊಳ್ತೀವಿ. ಇತ್ತೀಚೆಗೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈ ಲಿಂಗಾಕರ್ಷಕ ಬಲೆಗಳು ಹೆಂಗಂದ್ರೆ, ಸಾಮಾನ್ಯವಾಗಿ ವಾತಾವರಣದಲ್ಲಿ ಹೆಣ್ಣು ಕೀಟಗಳು ಒಂದು ರಾಸಾಯನಿಕನ ಶ್ರವಿಸ್ಬಿಟ್ಟು ಗಂಡು ಕೀಟಗಳನ್ನ ಆಕರ್ಷಣೆ ಮಾಡ್ತವೆ. ಸೊ ಈ ಒಂದು ವಿಧಾನವನ್ನ ಅಂದ್ರೆ ಈ ಒಂದು ವಿಧಾನ ಅಂದ್ರೆ, ಈ ಹೆಣ್ಣು ಕೀಟ ಏನು ರಾಸಾಯನಿಕ ಶ್ರವಿಸುತ್ತಲ್ಲ ಅದನ್ನ ಕೃತಕವಾಗಿ ತಯಾರಿಸ್ಬಿಟ್ಟು ಒಂದು ರಬ್ಬರ್ ನಳಿಕೆಯಲ್ಲಿ ಹಾಕಿರ್ತಾರೆ. ಆ ಒಂದು ರಬ್ಬರ್ ನಳಿಕೆ ಅಂದ್ರೆ, ಇದು ಒಂದು ನಿಖರವಾದ ಕೀಟಕ್ಕೆ ನಿಖರವಾದ ನಳಿಕೆಗಳಿರುತ್ತೆ, ನಿರ್ದಿಷ್ಟವಾದ ಕೀಟಕ್ಕೆ ನಿರ್ದಿಷ್ಟವಾದ ನಳಿಕೆಗಳಿರುತ್ತೆ. ಆ ನಳಿಕೆಗಳನ್ನ ಉಪಯೋಗಿಸ್ಕೊಂಡು ನಾವು ಕೀಟಗಳನ್ನ ಹತೋಟಿ ಮಾಡಬಹುದು. ಅಂದ್ರೆ ಈಗ ನಮ್ಮ ಬೆಳೆಯ ಮಟ್ಟಕ್ಕಿಂತ ಎತ್ತರದಲ್ಲಿ ಈ ಒಂದು ಮೋಹಕ ಬಲೆಗಳನ್ನ ನಾವು ಕಟ್ಟಬೇಕಾಗುತ್ತೆ. ಸುಮಾರು ರೈತರು ಇದನ್ನು ಉಪಯೋಗಿಸ್ತಾ ಇದಾರೆ ಆಲ್ರೆಡಿ. ಸೊ ಅದನ್ನ ನಾವು ಕಟ್ಟಿ ನಿರ್ವಹಣೆ ಮಾಡಬಹುದು. ಆದ್ರೆ ಇಲ್ಲಿ ನೋಡ್ಬೇಕು, ಎಲ್ಲಾ ಕೀಟಕ್ಕೂ ಒಂದೇ ಮೋಹಕ ಬಲೆ ಆಗೋದಿಲ್ಲ, ನಿರ್ದಿಷ್ಟವಾಗಿರುವಂತ ಮೋಹಕ ಬಲೆಗಳನ್ನೇ ನಾವು ಉಪಯೋಗಿಸ್ಕೋಬೇಕು. ಈಗ ಉದಾಹರಣೆಗೆ ಕಾಯಿಕೊರಕದ ಬಾಧೆ ನಾವು ಎಲ್ಲಾ ಕಡೆ ನೋಡಿರ್ತೀವಿ. ತೊಗರಿ, ಮೆಣಸಿನಕಾಯಿ, ಟೊಮ್ಯಾಟೊ ಮತ್ತೆ ಅವರೆಕಾಳು ಹುಳ ಅಂತ ಹೇಳ್ತಾರೆ ನೋಡಿ, ಅವರೆಕಾಳು ಹುಳ. ಸೊ ಇದರಲ್ಲಿ ಕಾಯಿ ಕೊರಕದ ಬಾಧೆ ಹತೋಟಿ ಮಾಡ್ಲಿಕ್ಕೋಸ್ಕರ ನಾವು ಹೆಲಿಲ್ಯೂರ್ ಅಂತ ಒಂದು ಲಿಂಗಾಕರ್ಷಕ ಸಿಗುತ್ತೆ. ಅದನ್ನ ಒಂದು ಕವರ್ ಇರುವಂತ ಒಂದು ಬಲೆಯಲ್ಲಿ ಹಾಕಿ, ಮೇಲ್ಗಡೆ ಆಲ್ಕೆ ತರ ಇರುತ್ತೆ ರಬ್ಬರ್ನ, ಅದರೊಳಗಡೆ ಹಾಕಿ ನಿರ್ವಹಣೆ ಮಾಡುವಂಥದ್ದು. ಸೊ ಇದನ್ನ ನಾವು ತೊಗರಿಯಲ್ಲಿ ಕೂಡ ಉಪಯೋಗಿಸ್ಕೋಬಹುದು, ಎಲ್ಲೆಲ್ಲಿ ಕಾಯಿ ಕೊರಕದ ಬಾಧೆ ಜಾಸ್ತಿ ಇದೆಯಲ್ಲ ಅದರಲ್ಲಿ ಉಪಯೋಗಿಸ್ಕೋಬಹುದು. ಅದೇ ರೀತಿ ತಂಬಾಕಲ್ಲಿ ಎಲೆ ತಿನ್ನು ಹುಳು ಬರುತ್ತಲ್ಲ, ಅದನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಸ್ಪೋಡೋಲ್ಯೂರ್ ಅಂತ ಸಿಗುತ್ತೆ, ಅದನ್ನ ಕೂಡ ಉಪಯೋಗಿಸ್ಕೋಬಹುದು. ಹಣ್ಣಿನ ನೊಣಗಳು ಇತ್ತೀಚೆಗೆ ಯಾವಾಗ ಜಾಸ್ತಿ ಹಣ್ಣಾಗ್ತಾ ಬರುತ್ತಲ್ಲ ಆ ಟೈಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಮಸ್ಕಾಲ್ಯೂರ್ ಅಥವಾ ಕ್ಯೂಲ್ಯೂರ್ ಅಂತ ಸಿಗುತ್ತೆ. ಸೊ ಅವೆರಡನ್ನ ಉಪಯೋಗಿಸ್ಕೊಂಡು ನಾವು ಹಣ್ಣಿನ ನೊಣದ ಬಾಧೆನ ಕಡಿಮೆ ಮಾಡಬಹುದು. ಹೆಚ್ಚಾಗಿ ತೆಂಗಿನ ಮರದಲ್ಲಿ, ಇತ್ತೀಚೆಗೆ ರೈತರು ತೆಂಗಿನ ಮರದಲ್ಲಿ ಅತಿ ಹೆಚ್ಚಾಗಿ ಬಾಧೆನ ನೋಡ್ತಾ ಇದ್ದಾರೆ. ಗೆಂಡಾ ದುಂಬಿ ಅಥವಾ ರೈನೋಸರಸ್ ದುಂಬಿ ಅಂತ, ಮತ್ತೆ ಮೂತಿ ಹುಳು ಬಾಧೆ ಅತಿ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಇವೆರಡನ್ನ ಹತೋಟಿ ಮಾಡ್ಲಿಕ್ಕೋಸ್ಕರ ಆರ್ಬಿಲ್ಯೂರ್ ಅಂತ ರೈನೋಸರಸ್ ದುಂಬಿಗೆ, ಮತ್ತೆ ಕೆಂಪು ಮೂತಿ ಹುಳಕ್ಕೋಸ್ಕರ ಫೆರೋಲ್ಯೂರ್ ಅಂತ ಸಿಗುತ್ತೆ. ಇದು ಒಂದು ಬಕೆಟ್ ಬಲೆಯಲ್ಲಿ ಉಪಯೋಗಿಸುವಂತದ್ದು. ಇವೆರಡನ್ನ ಉಪಯೋಗಿಸ್ಕೊಂಡು ನಾವು ಹತೋಟಿ ಮಾಡಬಹುದು. ಆದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಪ್ರತಿ 15-20 ದಿನಕ್ಕೊಂದ್ಸಲ ಈ ಒಂದು ನಳಿಕೆಗಳನ್ನ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಪರಿಸರಕ್ಕೆ ಯಾವುದೇ ಹಾನಿ ಉಂಟು ಮಾಡೋದಿಲ್ಲ, ಹಾಗಾಗಿ ಇದು ತುಂಬಾ ಸಾವಯವವಾಗಿ ನಾವು ನಿರ್ವಹಣೆ ಮಾಡಬಹುದು ಹುಳಗಳನ್ನ. ಇದಿಷ್ಟು ಭೌತಿಕ ಪದ್ಧತಿಗಳು. ಬಹಳ ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯಲ್ಲಿ ಮುಖ್ಯವಾಗಿ 4-5 ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ. ಅದರಲ್ಲಿ ಪ್ರಥಮ ವಿಧಾನವನ್ನ ಹೇಳ್ತಾ ತಾವು ಭೌತಿಕ ವಿಧಾನಗಳಲ್ಲಿ ಬೆಳಕಿನ ಬಲೆಯನ್ನ ಬಳಸಿಕೊಂಡು ನಾವು ರೋಗ ಕೀಟಗಳನ್ನ ಹತೋಟಿ ಮಾಡಬಹುದು. ಹಾಗೇನೆ ಲಿಂಗಾಕರ್ಷಕ ಬಲೆಗಳನ್ನ ಬಳಸಿ ನಾವು ಈ ಒಂದು ಕೀಟಗಳನ್ನ ಹತೋಟಿ ಮಾಡುವ ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ರಿ. ಇದು ಭೌತಿಕವಾಗಿ ಮಾಡ್ತಕ್ಕಂತಹ ವಿಧಾನ ಆಯ್ತು ಮೇಡಮ್. ಇನ್ನು ಯಾಂತ್ರಿಕವಾಗಿ ಯಾವ್ದೆಲ್ಲ ವಿಧಾನಗಳನ್ನ ಅನುಸರಿಸಿ ನಾವು ಸಮಗ್ರ ಕೀಟ ನಿರ್ವಹಣೆಯನ್ನ ಮಾಡಬಹುದು ಅಂತ ಹೇಳ್ತೀರಿ? ಈ ಯಾಂತ್ರಿಕ ವಿಧಾನಗಳು ಅಂತ ಬಂದ್ರೆ, ಈ ಒಂದು ಕ್ರಮದಲ್ಲಿ ನಾವು ನೇರವಾಗಿ ಬೆಳೆಗಳಿಂದ ಕೀಟಗಳನ್ನು ಬೇರ್ಪಡಿಸಿ ಹತೋಟಿ ಮಾಡೋದಕ್ಕೆ ನಾವು ಯಾಂತ್ರಿಕ ವಿಧಾನಗಳು ಅಂತ ಕರಿತೀವಿ. ಸೊ ಅವುಗಳಲ್ಲಿ ಮುಖ್ಯವಾದ ಅಂತಂದ್ರೆ, ಈಗ ಯಾವ್ಯಾವ ಹುಳುಗಳು ಗುಂಪು ಗುಂಪಾಗಿ ಮೊಟ್ಟೆ ಇಡ್ತವೆ ಅಥವಾ ಯಾವ್ಯಾವ ಹುಳುಗಳು ಗುಂಪು ಗುಂಪಾಗಿ ತಿನ್ನುತ್ತವೆ ಅಂತ ಹುಳುಗಳನ್ನ ನಾವು ಗುರುತಿಸಿ ಅವನ್ನ ಕೈಯಿಂದ ಆರಿಸಿ ನಾಶ ಮಾಡುವಂತದ್ದು. ಉದಾಹರಣೆಗೆ ಈಗ ತಂಬಾಕು ಎಲೆ ತಿನ್ನ ಹುಳುಗಳಾಗಿರ್ಬೋದು, ಕೆಂಪು ತಲೆ ಕಂಬಳಿ ಹುಳುಗಳಾಗಿರ್ಬೋದು, ಅವನ್ನೆಲ್ಲ ನಾವು ಗುಂಪು ಗುಂಪಾಗಿರೋದನ್ನ ಆರಿಸಿ ನಾಶ ಮಾಡುವಂತದ್ದು. ಇದು ಒಂದು ವಿಧಾನ ಆಗಿರುತ್ತೆ. ಇನ್ನೊಂದು, ಈ ಶೇಂಗಾದಲ್ಲಿ ಕೆಂಪು ತಲೆ ಕಂಬಳಿ ಹುಳು ಇರುತ್ತಲ್ಲ, ಅದು ಮತ್ತೆ ಸೈನಿಕ ಹುಳು, ಇವಾಗ ಜೋಳದಲ್ಲಿ ಫಾಲ್ ಸೈನಿಕ ಹುಳು ಬಾಧೆ ಜಾಸ್ತಿ ಇರುತ್ತೆ. ಸೊ ಇವೇನ್ ಮಾಡುತ್ತೆ ಅಂದ್ರೆ, ಯಾವಾಗ ಆಹಾರದ ಕೊರತೆ ಆಗತ್ತಲ್ಲ, ಸೊ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ವಲಸೆ ಹೋಗುವಂಥದ್ದು, ಗುಂಪು ಗುಂಪಾಗಿ ಹೋಗ್ತಾ ಇರ್ತವೆ. ಹಾಗಾಗಿ ನಮ್ಮ ಹೊಲದ ಸುತ್ತಲೂ ಒಂಚೂರು ನೇಗಿಲಿಂದ ಸ್ವಲ್ಪ ಕಂದಕ ತೋಡ್ಕೊಂಡ್ಬಿಟ್ರೆ, ಸ್ವಲ್ಪ ಕಾಲುವೆ ತೋಡ್ಕೊಂಡ್ಬಿಟ್ರೆ ಹೋಗ್ತಾ ಅಲ್ಲೇನ್ ಮಾಡುತ್ತೆ, ಆ ಕಾಲುವೆ ಮುಖಾಂತರನೇ ಹೋಗ್ಬೇಕು. ಯಾವಾಗೆಲ್ಲ ಕಾಲುವೆ ಒಳಗಡೆ ಹೋಗುತ್ತಲ್ಲ, ಆ ಟೈಮಲ್ಲಿ ನಾವು ಅಲ್ಲಿ ನಿರ್ವಹಣೆ ಮಾಡ್ಕೋಬಹುದು. ಸೊ ಈ ರೀತಿ ಮಾಡುವಂಥದ್ದು. ಸೊ ಮತ್ತೆ ಅದ್ರ ಜೊತೆಗೆ ನಾವು ತೆಂಗಿನಲ್ಲಿ ಈಗ ಏನ್ ಮಾಡ್ತಾರೆ, ಇಲಿ ಮತ್ತೆ ಅಳಿಲು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕಾಂಡಕ್ಕೆ ಒಂದು ಶೀಟ್ ಹಾಕಿರ್ತಾರೆ, ಮೆಟಲ್ ಶೀಟ್ ಅಥವಾ ತಗಡಿನ ಶೀಟ್ ಹಾಕಿರ್ತಾರೆ, ಆಲ್ಕತ್ತಿನ ಶೀಟ್ ಅಂತ ಕರೀತಾರೆ. ಸೊ ಅದನ್ನ 1 meter ಎತ್ತರದಲ್ಲಿ 30 centimeter ಅಗಲ ಇರುತ್ತೆ, ಅದನ್ನ ಹಾಕೋದ್ರಿಂದ ಇಲಿಗಳ ಹತೋಟಿನ ನಾವು ಮಾಡ್ಕೋಬಹುದು, ಅಂದ್ರೆ ಮೇಲ್ ಹತ್ತೋದಿಲ್ಲ, ತಡೆಗಟ್ಟಬಹುದು. ಅದೇ ರೀತಿ ಈಗ ದಾಳಿಂಬೆಯಲ್ಲಿ ಹಣ್ಣಿನ ಕೊರಕದ ಬಾಧೆ ಜಾಸ್ತಿ ಬರುತ್ತೆ, ಹಾಗಾಗಿ ಆ ಹಣ್ಣಿನ ಕೊರಕದ ಬಾಧೆ ನಿರ್ವಹಣೆ ಮಾಡಬೇಕು ಅಂದಾಗ ಹಣ್ಣು ಆಗ್ತಾ ಇದೆ ಅಂದಾಗ ಅದಕ್ಕೆ ಒಂದು ಪ್ಲಾಸ್ಟಿಕ್ ಚೀಲನೋ ಅಥವಾ ಹಾಳೆ ಚೀಲನೋ ಹಾಕಿ ಮುಚ್ಚಿಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಹಣ್ಣಿನ ಕೊರಕದ ಬಾಧೆನ ಕಡಿಮೆ ಮಾಡಬಹುದು. ಅದೇ ರೀತಿ ಈಗ ಮಾವಿನ ಗಿಡಕ್ಕೆ ಅಥವಾ ತೆಂಗಿನ ಗಿಡಕ್ಕೆ ಸೊ ಈ ಹಿಟ್ಟು ತೆಗಣ ಬಾಧೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಬುಡಕ್ಕೆನೆ ಗ್ರೀಸ್ ಹಚ್ತಾರೆ, ಅದರ ಅಂಟು ಅಥವಾ ಗ್ರೀಸ್ ನ ಹಚ್ತಾರೆ, ಅವಾಗ ಏನಾಗುತ್ತೆ ಹಿಟ್ಟು ತೆಗಣೆಗಳು ಮೇಲೆ ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದಿಷ್ಟು ಮಾಡುವಂತದ್ದು. ಮತ್ತೆ ಈ ಟೊಮ್ಯಾಟೊ ಮತ್ತೆ ಮೆಣಸಿನಕಾಯಿ ಬೆಳೆಗಳಲ್ಲಿ ಈ ಬಿಳಿ ನೊಣದ ಬಾಧೆ ಜಾಸ್ತಿ ಬರುತ್ತೆ, ಯಾವಾಗ ಸಸಿ ಮಡಿಗಳಲ್ಲೇ ಜಾಸ್ತಿ ಬರುತ್ತೆ, ಅವಾಗ ಅವರು ಸಸಿ ಮಡಿಗಳಲ್ಲೇನೆ ನೈಲಾನ್ ಪರದೆಗಳು ಸಿಗ್ತವೆ, ನೈಲಾನ್ ಪರದೆಗಳನ್ನ ಹಾಕೋದ್ರಿಂದ ನಾವು ಆ ಬಿಳಿ ನೊಣಗಳ ಬಾಧೆನೂ ಕಡಿಮೆ ಮಾಡಬಹುದು, ಅದ್ರ ಜೊತೆಗೆ ಅದು ಹರಡೋ ಅಂತ ಎಲೆ ಮುಟ್ಟು ರೋಗನ ಕೂಡ ಹತೋಟಿ ಮಾಡಬಹುದು. ಮತ್ತೆ ಅದೇ ರೀತಿ ಈಗ ಭತ್ತದಲ್ಲಿ ತುಂಬಾ ಜನ ರೈತರು ಇದನ್ನ ಅನುಸರಿಸೋದಿಲ್ಲ, ಭತ್ತದಲ್ಲಿ ನಾಟಿ ಮಾಡೋದಕ್ಕಿಂತ ಮುಂಚೆ ತುದಿ ಚೌಟ್ ಬಿಟ್ಟು ನಾಟಿ ಮಾಡಬೇಕು. ಅಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ ರೈತರು ಅಂದ್ರೆ ಅದು ಉದ್ದ ಬೆಳೆದಿದ್ರೆ ಮಾತ್ರ ತುದಿ ಚೌಟ್ ಬಿಟ್ಟು ನಾಟಿ ಮಾಡ್ತಾರೆ, ಉದ್ದ ಬೆಳೆಯಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ತುದಿ ಚೌಟ್ ಬಿಟ್ಟು ನಾಟಿ ಮಾಡಬೇಕು. ಯಾಕಂದ್ರೆ ತುದಿ ಭಾಗದಲ್ಲಿ ಕಾಂಡ ಕೊರಕ ಗುಂಪಾಗಿ ಮೊಟ್ಟೆ ಇಟ್ಟಿರುತ್ತೆ ಒಂದು, ಇನ್ನೊಂದು ಥ್ರಿಪ್ಸ್ ನುಸಿ ಬಾಧೆ ಕೂಡ ಇರುತ್ತೆ, ಹಾಗಾಗಿ ಸ್ವಲ್ಪ ಚೌಟ್ ಬಿಟ್ಟು ನಾಟಿ ಮಾಡೋದ್ರಿಂದ ಇವೆರಡು ಬಾಧೆನ ನಾವು ತುಂಬಾನೇ ಹತೋಟಿ ಮಾಡಬಹುದು. ಹಾಗಾಗಿ ಭತ್ತದಲ್ಲಿ ತುದಿ ಚೌಟ್ ಬಿಟ್ಟು ನಾಟಿ ಮಾಡಬೇಕು. ಇನ್ನು ಗೆದ್ಲು ಬಂದಾಗ ಇದನ್ನ ಹತೋಟಿ ಮಾಡೋದೇ ಕಷ್ಟ, ಯಾಕಂದ್ರೆ ಇದು ವಸತಿ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ತೋಟಗಳಲ್ಲಾಗಿರ್ಬೋದು, ಇದನ್ನ ಹತೋಟಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಎಲ್ಲಿ ಗೆದ್ಲು ಬೆಳೀತಾ ಇದೆ, ಗೆದ್ಲು ಹುತ್ತ ಬೆಳೀತಾ ಇದೆ ಅಂತ ನಮಗೆ ಅನ್ಸುತ್ತಲ್ಲ, ಬೆಳೀತಾ ಇದ್ದಾಗ ಅದನ್ನ ಒಳಗಡೆ ರಾಣಿ ಹುಳು ಇರುತ್ತೆ, ರಾಣಿ ಗೆದ್ಲು ಇರುತ್ತೆ, ಆ ರಾಣಿ ಗೆದ್ಲನ್ನ ತೆಗೆದು ನಾಶ ಮಾಡೋದ್ರಿಂದ ಅಲ್ಲಿ ಮುಂದೆ ಸಂಸಾರ ನಡೆಯೋದಿಲ್ಲ ರಾಣಿ ಹುಳದಲ್ಲಿ, ಆ ಗೆದ್ಲಲ್ಲಿ. ಹಾಗಾಗಿ ಆ ರಾಣಿ ಹುಳನ್ನ ಸಾಯಿಸೋದು ಇಲ್ಲಿ ತುಂಬಾ ಮುಖ್ಯವಾದಂತಹ ವಿಚಾರ ಇಲ್ಲಿ. ಹಾಗಾಗಿ ಇದನ್ನ ರಾಣಿ ಹುಳನ್ನ ಹುಡುಕಿ ನಾಶ ಮಾಡೋದ್ರಿಂದ ನಾವು ಇದನ್ನ ಹತೋಟಿ ಮಾಡಬಹುದು. ಇವಿಷ್ಟು ಕೆಲವೊಂದು ಯಾಂತ್ರಿಕ ಕ್ರಮಗಳು, ಬಹಳ ಪ್ರಮುಖವಾದಂತಹ ಯಾಂತ್ರಿಕ ವಿಧಾನಗಳನ್ನ ಇದುವರೆಗೆ ತಿಳಿಸ್ಕೊಟ್ರಿ. ಇನ್ನು ನಾವೀಗ ಪ್ರಮುಖ ಘಟ್ಟಕ್ಕೆ ಬರೋದಾದ್ರೆ, ಸಾವಯವ ಕೃಷಿಯಲ್ಲಿ ನಾವು ಸಮಗ್ರ ಕೀಟ ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿ ಬಂದಾಗ ಜೈವಿಕ ಹತೋಟಿ ಕ್ರಮ ಬಹಳ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಜೈವಿಕ ಹತೋಟಿ ಕ್ರಮಗಳನ್ನ ಯಾವ ರೀತಿ ಅನುಸರಿಸಿ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು ಅಂತ ಹೇಳ್ತೀರಿ? ಸಾವಯವ ಕೃಷಿಯಲ್ಲಿ ಈ ಕೀಟಗಳ ನೈಸರ್ಗಿಕ ಶತ್ರುಗಳು ಅಂದ್ರೆ ಈಗ ಪರತಂತ್ರ ಜೀವಿಗಳು ಪ್ಯಾರಾಸಿಟಾಯ್ಡ್ಸ್ ಅಂತ ಕರಿತೀವಿ, ಅಥವಾ ಪರಭಕ್ಷಕ ಕೀಟಗಳು ಪ್ರಿಡೇಟರ್ಸ್ ಅಂತ ಕರಿತೀವಿ, ಮತ್ತೆ ರೋಗಕಾರಕ ಶಿಲೀಂಧ್ರಗಳು ಅಂದ್ರೆ ಈ ಶಿಲೀಂಧ್ರಗಳು ಆ ಒಂದು ಕೀಟಗಳಿಗೆ ರೋಗವನ್ನುಂಟು ಮಾಡುವಂತದ್ದು, ಅದಕ್ಕೆ ರೋಗಕಾರಕ ಶಿಲೀಂಧ್ರಗಳು ಅಂತ ಕರಿತೀವಿ. ಮತ್ತೆ ದುಂಡಾಣುಗಳು ಅಥವಾ ನಂಜಾಣುಗಳನ್ನ ಬಳಸಿ ನಾವು ಹತೋಟಿ ಮಾಡೋದಕ್ಕೆ ಜೈವಿಕ ಹತೋಟಿ ಕ್ರಮಗಳು ಅಂತ ಕರಿತೀವಿ. ಈಗ ಕೆಲವೊಂದು ಪರತಂತ್ರ ಜೀವಿಗಳು ಅಂತ ತಗೊಂಡಾಗ ಈಗ ನಮ್ಮ ಹೊಲದಲ್ಲಿ ಅಥವಾ ನಮ್ಮ ಬೆಳೆಯಲ್ಲಿ ಯಾವ ಕೀಟ ಬಂದಿರುತ್ತಲ್ಲ ಆ ಕೀಟದ ಮೊಟ್ಟೆ ಮರಿ ಕೋಶ ಅಥವಾ ಪ್ರೌಢಾವಸ್ಥೆ ಈ ಯಾವುದೇ ಒಂದು ಹಂತದ ಮೇಲೆ ಆ ಒಂದು ಪರತಂತ್ರ ಜೀವಿ ಅಥವಾ ಪರಭಕ್ಷಕ ಕೀಟಗಳು ಬಂದು ತನ್ನ ಮೊಟ್ಟೆಯನ್ನ ಇಟ್ಟು ತನ್ನ ಜೀವನವನ್ನ ಅದೇ ಹಂತದಲ್ಲಿ ಮುಗಿಸುತ್ತೆ. ಅಂದ್ರೆ ಯಾವ ಹಂತದಲ್ಲಿ ಈಗ ಮೊಟ್ಟೆ ಪರಭಕ್ಷಕ ಅಂತ ನಾವು ಕರಿತೀವಿ, ಟ್ರೈಕೋಗ್ರಾಮ, ಇದು ತುಂಬಾನೇ ಪಾಪ್ಯುಲರ್, ಇದು ತುಂಬಾ ಪ್ರಚಲಿತವಾಗಿರುವಂತದ್ದು. ಈ ಮೊಟ್ಟೆ ಪರತಂತ್ರ ಜೀವಿ ಏನ್ ಮಾಡುತ್ತೆ, ಇದೊಂದು ಕಡ್ಜ, ಆ ಒಂದು ಕೀಟದ ಮೊಟ್ಟೆಯ ಮೇಲೆ ತನ್ನ ಮೊಟ್ಟೆಯನ್ನ ಇಟ್ಬಿಟ್ಟು ಆ ಮೊಟ್ಟೆ ಒಳಗಡೆ ಅಭಿವೃದ್ಧಿಗೊಳ್ತಾ ಹೋಗುತ್ತೆ, ಮೊಟ್ಟೆ ಮರಿ ಕೋಶ ಈ ರೀತಿ ಅಭಿವೃದ್ಧಿಗೊಳ್ತಾ ಹೋಗುತ್ತೆ. ಹಾಗಾಗಿ ಮೊಟ್ಟೆ ಹಂತದಲ್ಲೇ ನಾವು ಕೀಟಗಳನ್ನ ನಾಶ ಮಾಡ್ತಾ ಇದೀವಿ ಇದನ್ನ. ಸೊ ಅದನ್ನ ಮೊಟ್ಟೆ ಪರಭಕ್ಷಕ ಅಂತ ಕರಿತೀವಿ. ಇದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ತಾ ಇದಾರೆ ರೈತರು, ಅಂದ್ರೆ ಉಪಯೋಗಿಸಿದ್ರೆ ಒಳ್ಳೇದು, ಮಂಡ್ಯ ಕಡೆ ಎಲ್ಲ ಉಪಯೋಗಿಸ್ತಾ ಇದಾರೆ ಇದನ್ನ ತುಂಬಾ ಚೆನ್ನಾಗಿ. ಇದು ನಮಗೆ NBAIR ಬೆಂಗಳೂರಲ್ಲಿ ಮಾತ್ರ ಸಿಗೋದು, ಹೆಬ್ಬಾಳ ಮತ್ತೆ ಯಲಹಂಕದಲ್ಲಿದೆ, ಇವೆರಡು ಕಡೆ ಸಿಗುತ್ತೆ, ಮಂಡ್ಯದಲ್ಲೂ ಸಿಗುತ್ತೆ, ಕಬ್ಬಿಗೆ ಬಹಳ ಉಪಯೋಗಿಸ್ತಾರೆ ಇದನ್ನ, ಹಾಗಾಗಿ ಅಲ್ಲಿ ತಗೋಬಹುದು. ಸೊ ಉದಾಹರಣೆಗೆ ನಾವು ಕಾಯಿ ಕೊರಕಗಳ ಹತೋಟಿ ಮಾಡ್ಲಿಕ್ಕೆ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಸಿಗುತ್ತೆ, ಆ ಕಡ್ಜವನ್ನ ಉಪಯೋಗಿಸಿ ನಾವು ಹತೋಟಿ ಮಾಡಬಹುದು. ಭತ್ತದ ಕಾಂಡ ಕೊರಕ ಹತೋಟಿ ಮಾಡ್ಲಿಕ್ಕೂ ಕೂಡ ನಾವು ಟ್ರೈಕೋಗ್ರಾಮ ಕಿಲೋನಿಸ್ ನ ಉಪಯೋಗಿಸ್ತೀವಿ. ಯಾವಾಗ ನಾಟಿ ಮಾಡಿದ 30 ದಿನದ ನಂತರ 1 hectare 50,000 ಒಂದು ವಾರದ ಅಂತರದಲ್ಲಿ, ಅಂದ್ರೆ 1 ವಾರಕ್ಕೆ 50,000, ಈ ರೀತಿ 4 ವಾರ ಬಿಡುಗಡೆ ಮಾಡಬೇಕು. ಇದರಿಂದ ನಮ್ಗೆ ಕಾಂಡ ಕೊರಕದ ಬಾಧೆ ಕಡಿಮೆ ಆಗ್ತಾ ಬರುತ್ತೆ. ಒಂದು ತಿಳ್ಕೊಬೇಕು ಇಲ್ಲಿ ಏನಂದ್ರೆ, ಇದು ಮೊಟ್ಟೆ ಹಂತ ಇದ್ರೆ, ಇದು ಮೊಟ್ಟೆ ಪರಭಕ್ಷಕ ಆಗಿರೋದ್ರಿಂದ ನಮ್ಮ ಬೆಳೆಯಲ್ಲಿ ಆ ಒಂದು ಕೀಟದ ಮೊಟ್ಟೆ ಹಂತ ಇದ್ರೆ ಮಾತ್ರ ಇವು ಎಫೆಕ್ಟ್ ಆಗೋದು, ಇಲ್ಲ ಅಂದ್ರೆ ಸುಮ್ನೆ ಯಾವ್ದೋ ಟೈಮಲ್ಲಿ ಬಿಟ್ಟರೆ ಅದಕ್ಕೆ ಊಟ ಸಿಗೋದಿಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಮೊಟ್ಟೆ ಹಂತ ಇರೋದನ್ನ ನೋಡ್ಕೊಂಡು ಬಿಡಬೇಕಾಗತ್ತೆ. ಇನ್ನೊಂದು ಇತ್ತೀಚೆಗೆ ಈ ತೆಂಗಲ್ಲಿ ಕಪ್ಪು ತಲೆ ಹುಳು ಜಾಸ್ತಿ ಬಾಧೆ ಮಾಡ್ತದೆ, ಎಲೆ ಸುತ್ತಲೂ ಒಣಗೋಗಿರುತ್ತೆ, ಬೆಂಕಿ ರೋಗ ಅಂತ ಕರೀತಾರೆ ಎಲ್ಲರೂ ಸಾಮಾನ್ಯವಾಗಿ. ಸೊ ಇದಕ್ಕೆ ಏನ್ ಮಾಡ್ತಾರೆ, ಈಗ ಅರಸೀಕೆರೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಗೋನಿಯೋಸಸ್ ಅಂತ ಕೊಡ್ತಾರೆ, ಅದು ಒಂದು ಕಡಜ. ಆ ಒಂದು ಗೋನಿಯೋಸಸ್ ನೆಫಾಂಟಿಡಿಸ್ ಏನ್ ಸಿಗುತ್ತಲ್ಲ, ಆ ಒಂದು ಕೀಟನ ಒಂದು ಮರಕ್ಕೆ 10-12 ಪ್ರೌಢ ಕೀಟನ ನಾವು ಬಿಡೋದ್ರಿಂದ ಅದು ಹೋಗಿ ಅಲ್ಲಿ ಕಪ್ಪು ತಲೆ ಹುಳು ಇರುತ್ತಲ್ಲ ಆ ಒಂದು ಹೊಟ್ಟೆ ಒಳಗಡೆ ಮೊಟ್ಟೆನಿಟ್ಬಿಟ್ಟು ಆ ಒಂದು ಮರಿ ಹಂತದಲ್ಲೇನೆ ಅದನ್ನ ಸಾಯಿಸುತ್ತೆ. ಹಾಗಾಗಿ ಇದು 1 ಎಕರೆಗೆ ಅಂದ್ರೆ ನಾವು 1,000-1,200 ಬಿಡುಗಡೆ ಮಾಡಬಹುದು 1 ಎಕರೆಗೆ ಅಂದ್ರೆ, ಒಂದು ಗಿಡಕ್ಕೆ 10-20 ಬಿಡುಗಡೆ ಮಾಡ್ತಾ ಹೋಗೋದು. ಇದರಿಂದ ಏನು ನಮಗೆ ನಷ್ಟ ಆಗೋದಿಲ್ಲ, ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ ನಾನು, ಹಾಗಾಗಿ ಇದನ್ನ ಉಪಯೋಗಿಸ್ಕೋಬಹುದು. ಅದೇ ರೀತಿ ಈಗ ಬದನೆಯಲ್ಲಿ ಕೂಡ ನಾವು ಕುಡಿ ಮತ್ತೆ ಕಾಯಿ ಕೊರಕದ 10 ಟ್ರೈಕೋಗ್ರಾಮ ಕಿಲೋನಿಸ್ನ ನಾವು ಉಪಯೋಗಿಸ್ಕೋಬಹುದು. ನಾಟಿ ಮಾಡಿದ 45 ದಿನಗಳ ನಂತರ 1 ಹೆಕ್ಟೇರ್ಗೆ 5,000 ಒಂದು ವಾರದ ಅಂತರದಲ್ಲಿ 6 ಬಿಡುಗಡೆ ಮಾಡಬೇಕಾಗತ್ತೆ ನಾವು ಇದನ್ನ. ಈ ರೀತಿ ಟ್ರೈಕೋಗ್ರಾಮ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಪರಿಣಾಮಕಾರಿಯಾಗಿದೆ. ಅಧಿಕವಾಗಿ ಹಿಪ್ಪುನೇರಳೆಯಲ್ಲಿ ಅಲ್ಲಿಗೆ ನಾವು ಯಾವುದೇ ಕೀಟನಾಶಕಗಳನ್ನ ಬಳಸೋದು ಸ್ವಲ್ಪ ಕಷ್ಟನೇ. ಅಂತ ಟೈಮಲ್ಲಿ ಈ ಟ್ರೈಕೋಗ್ರಾಮ ಕಿಲೋನಿಸ್ ನ ಉಪಯೋಗಿಸೋದ್ರಿಂದ ಹಿಪ್ಪುನೇರಳೆಯಲ್ಲಿ ಬರುವಂತಹ ಕೆಲವೊಂದು ಕೀಟಗಳನ್ನ ನಾವು ಹತೋಟಿ ಮಾಡಿ, ಎಲೆ ಮಡಚು ಹುಳು ಜಾಸ್ತಿ ಬಾಧೆ ಹಿಪ್ಪುನೇರಳೆಯಲ್ಲಿ ಬರುವಂತದ್ದು, ಹಾಗಾಗಿ ಇದನ್ನ ಹತೋಟಿ ಮಾಡಬಹುದು. ಚನ್ನರಾಯಪಟ್ಟಣ ಭಾಗದ ರೈತರು ಉಪಯೋಗಿಸ್ತಾ ಇದಾರೆ ಇದನ್ನ, ಚೆನ್ನಾಗಿ ಯಶಸ್ಸನ್ನ ಕಂಡುಕೊಂಡಿದ್ದಾರೆ. ಸೊ ಆ ರೀತಿ ಉಪಯೋಗಿಸಿಕೊಂಡು ಕೂಡ ನಾವು ಹತೋಟಿ ಮಾಡಬಹುದು. ಇನ್ನು ಇವಿಷ್ಟು ಪರತಂತ್ರ ಜೀವಿಗಳಾಯ್ತು. ಇನ್ನು ಪರಭಕ್ಷಕ ಕೀಟಗಳು ಅಂತ ಬಂದಾಗ ಈ ಗುಲಗಂಜಿ ಹುಳು ಇರುತ್ತೆ, ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗೆಲ್ಲ ಅದನ್ನ ತಗೊಂಡು ಆಟ ಆಡ್ತಿದ್ವಿ, ಕೆಂಪು ಕೆಂಪುಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು. ಆ ಗುಲಗಂಜಿ ಹುಳುನ ನಾವು ಹಿಟ್ಟು ತಿಗಣೆ ಹತೋಟಿ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು. ಸಾಮಾನ್ಯವಾಗಿ ದ್ರಾಕ್ಷಿ, ನಿಂಬೆ, ಮಾವು, ಸೀಬೆ, ಸೀತಾಫಲ ಅದರಲ್ಲೆಲ್ಲ ಸ್ವಲ್ಪ ಹಿಟ್ಟು ತಿಗಣೆ ಬಾಧೆ ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ದುಂಬಿಗಳನ್ನ 15 ಒಂದು ಗಿಡಕ್ಕೆ ಬಿಡುವಂತದ್ದು, ಈ ರೀತಿ ಮಾಡೋದ್ರಿಂದ ಕೂಡ ಹತೋಟಿ ಮಾಡಬಹುದು. ಇನ್ನ ಶಿಲೀಂಧ್ರ ನಾಶಕಗಳು ಅಂತಂದ್ರೆ ನಮಗೆ ಹಾನಿ ಮಾಡುವಂತ ಕೀಟಗಳ ಮೇಲೆ ರೋಗಗಳನ್ನ ಬರೆಸಿ ನಾಶ ಮಾಡುವಂತದ್ದು. ಈಗ ನಮಗೆ ಸಿಗುವಂತದ್ದು ಮೆಟರೈಸಿಯಂ ರಿಲೇ ಅಂತ ಸಿಗುತ್ತೆ, ಇವೆಲ್ಲ ನಮಗೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಸಿಗುತ್ತೆ. ಮೆಟರೈಸಿಯಂ ಅನಿಸೋಪ್ಲಿ ಅಂತ ಸಿಗುತ್ತೆ, ಬಿವೇರಿಯಾ ಬಸಿಯಾನ ಅಂತ ಸಿಗುತ್ತೆ, ಲೆಖ್ಯಾನಿಸಿಲಿಯಂ ಲೆಖ್ಯಾನಿ ಅಂತ ಸಿಗುತ್ತೆ. ಇವೆಲ್ಲದನ್ನು ನಾವು ಉಪಯೋಗಿಸ್ಕೊಂಡ್ಬಿಟ್ಟು ಕಾಯಿ ಕೊರಕ ಆಗಿರ್ಬೋದು ಅಥವಾ ರಸಹೀರೋ ಕೀಟಗಳನ್ನಾಗಿರ್ಬೋದು, ಎಲೆ ತಿನ್ನೋ ಹುಳುಗಳನ್ನಾಗಿರ್ಬೋದು ನಾವು ಹತೋಟಿ ಮಾಡಬಹುದು. 2-4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಈ ತೆಂಗಲ್ಲಿ ಮಸಿ ರೋಗ ಅಂತ ಹೇಳ್ತಾರೆ, ಮಸಿ ರೋಗ ಅಂದ್ರೆ ಅದರೊಳಗಡೆ ಬಿಳಿ ನೊಣಗಳ ಬಾಧೆ ಇರುತ್ತೆ. ಸೊ ಇದನ್ನ ಹತೋಟಿ ಮಾಡಲಿಕ್ಕೆ ಈ ಲೆಖ್ಯಾನಿಸಿಲಿಯಂ ಲೆಖ್ಯಾನಿನ ತುಂಬಾ ಪರಿಣಾಮಕಾರಿಯಾಗಿ ನಮ್ಮ ಕಾಲೇಜ್ನಲ್ಲಿ ಉಪಯೋಗಿಸಿ ಕೂಡ ಯಶಸ್ಸನ್ನ ಕಂಡಿದ್ದಾರೆ. ಹಾಗಾಗಿ ಲೆಖ್ಯಾನಿಸಿಲಿಯಂ ಲೆಖ್ಯಾನಿ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವಂತದ್ದು. ಇದಕ್ಕೆ ಸ್ವಲ್ಪ ತೆಂಗಿನಿಗೆ ಸಿಂಪಡಣೆ ಮಾಡಬೇಕು ಅಂದ್ರೆ ಪವರ್ ಸ್ಪ್ರೇಯರ್ ಉಪಯೋಗಿಸ್ಕೋಬೇಕು, ಎತ್ತರವಾಗಿ ಗಿಡಗಳು. ಸಿವಿಷ್ಟು ಪರಭಕ್ಷಕ ಕೀಟಗಳು ಮತ್ತೆ ಶಿಲೀಂಧ್ರ ನಾಶಕಗಳನ್ನ ಉಪಯೋಗಿಸಿ ನಾವು ನಾಶ ಮಾಡುವಂತದ್ದು. ಜೊತೆಗೆ ನಂಜಾಣಗಳು ಸಿಗುತ್ತೆ ಕೆಲವೊಂದು, ಅಂದ್ರೆ ಕಾಯಿ ಕೊರಕದ ಬಾಧೆಗೆ ಅಥವಾ ತಂಬಾಕು ಎಲೆ ತಿನ್ನೋ ಹುಳು ಬಾಧೆಗೆ ನಂಜಾಣಗಳು ಸಿಗ್ತವೆ, ಅದನ್ನ HANPV ಅಥವಾ SLNPV ಅಂತ ಕರಿತೀವಿ ನಾವು. ಅವನ್ನ ಕೂಡ ನಾವು ಉಪಯೋಗಿಸ್ಕೊಂಡ್ಬಿಟ್ಟು ಕಾಯಿ ಕೊರಕದ ಹುಳು ಹಂತ ಇದ್ದಾಗ ನಾವು ಹಾಕಿ ಅದನ್ನ ನಾಶ ಮಾಡಬಹುದು ಆರಂಭಿಕ ಹಂತದಲ್ಲಿ. ಅವುಗಳನ್ನ ಆರಂಭಿಕ ಹಂತದಲ್ಲಿ ನೀವು ಯಾವುದೇ ಜೈವಿಕ ವಿಧಾನಗಳು ಬೇರೆ ವಿಧಾನಗಳನ್ನ ಉಪಯೋಗಿಸ್ತಾ ಇದ್ರೆ ಅಂದ್ರೆ ಆರಂಭಿಕ ಹಂತದಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ತುಂಬಾ ಜಾಸ್ತಿ ಕೀಟಗಳು ಬಂದಾಗ ನೀವು ಉಪಯೋಗಿಸಕ್ ಹೋಗ್ತೀರಾ ಅಂದ್ರೆ ಅದನ್ನ ಹತೋಟಿ ಮಾಡಕ್ ಸ್ವಲ್ಪ ಕಷ್ಟ. ಹಾಗಾಗಿ ಆರಂಭಿಕ ಹಂತದಲ್ಲೇ ಅದನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದಂತಹ ಕ್ರಮ ಅಂತಾನೆ ಹೇಳ್ಬಹುದು. ಮೇಡಮ್, ಇದುವರೆಗೆ ಬಹಳ ಮುಖ್ಯವಾದಂತಹ ಘಟ್ಟದ ಹಂತದಲ್ಲಿ ತಾವು ಜೈವಿಕ ಹತೋಟಿ ಕ್ರಮಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇದಕ್ಕೆ ಪೂರಕವಾಗಿ ಮತ್ತೊಂದು ವಿಚಾರ ಏನು ಅಂತಂತಂದ್ರೆ ಸಸ್ಯಜನ್ಯ ಕೀಟನಾಶಕಗಳು. ಹಾಗಾಗಿ ಈ ಸಸ್ಯಜನ್ಯ ಕೀಟನಾಶಕಗಳನ್ನ ನಾವು ಬಳಸಿಕೊಂಡು ಯಾವ ರೀತಿ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯನ್ನ ಸಾವಯವ ಕೃಷಿಯಲ್ಲಿ ಅನುಸರಿಸಬಹುದು ಅಂತ ಹೇಳ್ತೀರಿ? ಈಗ ನಮಗೆ ವಾತಾವರಣದಲ್ಲಿ ತುಂಬಾ ಸಸ್ಯಗಳು ಸಿಗುತ್ತೆ, ನೋಡ ಸಿಗುತ್ತೆ ಅಲ್ವಾ. ಅದರಲ್ಲಿ ತುಂಬಾ ಸಸ್ಯಗಳಲ್ಲಿ ಕೀಟನಾಶಕ ಗುಣ ಇರುತ್ತೆ, ಆಹಾರ ನಿರೋಧಕತೆ ಗುಣ ಇರುತ್ತೆ, ಆಕರ್ಷಕ ಗುಣ ಇರುತ್ತೆ, ವಿಕರ್ಷಕ ಗುಣ ಇರುತ್ತೆ. ಸೊ ಇಂತಹ ಸಸ್ಯಗಳನ್ನ ಉಪಯೋಗಿಸ್ಕೊಂಡು ಅಂದ್ರೆ ಮತ್ತೆ ಕೀಟಗಳಿಗೆ ನಪುಂಸಕತೆ ತರುವಂತ ಗುಣಗಳಿರುತ್ತೆ, ಇಂತಹ ಸಸ್ಯಗಳನ್ನ ಉಪಯೋಗಿಸ್ಕೊಂಡು ಕೂಡ ನಾವು ಕೀಟ ನಿರ್ವಹಣೆ ಮಾಡಬಹುದು. ಈಗ ಉದಾಹರಣೆಗೆ ಬೇವಾಗಿರ್ಬೋದು, ಬಜೆ ಮುಂಚೆ ನಮ್ಮ ಅಜ್ಜಿಗೆ ಅವರೆಲ್ಲ ಬಜೆ ಬೇರನ್ನ ದಾಸ್ತಾನು ಕೀಟ ನಿರ್ವಹಣೆ ಮಾಡ್ಲಿಕ್ಕೆ ಹಾಕ್ತಾ ಇದ್ರು. ಬೇವು, ಬಜೆ, ಬೆಳ್ಳುಳ್ಳಿ, ಈರುಳ್ಳಿ, ಸೀತಾಫಲ, ಪಾರ್ಥೇನಿಯಂ ಅಲ್ಲಿ ಕೂಡ ಇದೆ ಆ ಒಂದು ಗುಣ. ಪಾರ್ಥೇನಿಯಂ, ಲಕ್ಕಿ ಸೊಪ್ಪು, ರಾಮಫಲ, ಜಾಲಿ, ಕತ್ತಾಳೆ, ಹೊಂಗೆ, ಇದರಲ್ಲಿ ಯಾವುದೇ ತಗೊಳ್ಳಿ ನೀವು, ಎಲ್ಲಾ ಗಿಡದಲ್ಲೂ ಕೂಡ ಒಂದು ಕೀಟನಾಶಕದ ಅಂಶ ಇದೆ, ಇದ್ದೇ ಇದೆ. ಅಂತವನ್ನ ಗುರುತಿಸಿಕೊಂಡು ನಾವು ಕೀಟ ನಿರ್ವಹಣೆ ಮಾಡಬಹುದು. ಸೊ ಉದಾಹರಣೆಗೆ ಬೇವಿನ ಬೀಜದ ಕಷಾಯ ಮಾಡೋದು. ಬೇವಿನ ಬೀಜದ ಕಷಾಯ ಅಂತಂದ್ರೆ 5% ಬೇವಿನ ಬೀಜದ ಕಷಾಯ ಮಾಡಲಿಕ್ಕೆ 1-5 kg ಬೇವಿನ ಬೀಜವನ್ನ ಸಿಪ್ಪೆ ಸಮೇತ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಒಂದು ಬಕೆಟ್ ನೀರಲ್ಲಿ ರಾತ್ರಿ ನೆನೆಸಿಡಬೇಕು. 1-12 ಗಂಟೆಗಳ ಕಾಲ ರಾತ್ರಿ ಆದ್ರೆ ಸಾಕಾಗುತ್ತೆ. ಮುಂದಿನ ದಿನ ಮರುದಿನ ಬೆಳಿಗ್ಗೆ ಅದನ್ನ ಹಿಂಡಿ ಹಿಂಡಿ ಎಲ್ಲ ಚೆನ್ನಾಗಿ ಅದರ ರಸ ಸೋಸ್ಕೊಂಡು ಎಷ್ಟು ನೀರು ಬಂದಿರುತ್ತಲ್ಲ ಅದು ಒಟ್ಟಿನಲ್ಲಿ 100 ಲೀಟರ್ಷ್ಟಕ್ಕೆ ಸಮ ಮಾಡ್ಕೋಬೇಕು ನೀರನ್ನ. ಅದನ್ನ ನಾವು ಡೈರೆಕ್ಟ್ ಆಗಿ ಸಿಂಪರಣೆ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು. ಇದರಿಂದ ನಮಗೆ ರಸ ಹೀರೋ ಕೀಟಗಳ ಬಾಧೆ ಅತ್ಯಂತ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಉತ್ತಮವಾದ ವಿಧಾನ. ಜೊತೆಗೆ ಸ್ವಲ್ಪ ಶಾಂಪು ಪ್ಯಾಕೆಟ್ ಸೋಪಿನ ಪುಡಿನೋ ಏನಾದ್ರು ಸೇರಿಸ್ಕೋಬೇಕು. ಇದಕ್ಕೆ ಅಂಟು ಬೇಕು ಸ್ವಲ್ಪ. ಸೊ ಇದು ಒಂದಾದ್ರೆ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಅದರಲ್ಲಿರುವಂತ ಕೆಲವು ಕೀಟನಾಶಕ ಏನು ಅಸ್ತ್ರಗಳಿರುತ್ತಲ್ಲ ಅವನ್ನು ಕೂಡ ಉಪಯೋಗಿಸ್ಕೋಬಹುದು. ಉದಾಹರಣೆಗೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ ಅವನ್ನೆಲ್ಲ ಉಪಯೋಗಿಸ್ಕೋಬಹುದು. ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ನೀಮಾಸ್ತ್ರ ಮಾಡಲಿಕ್ಕೆ ಏನಿಲ್ಲ, ನಮಗೆ ಒಂದು ಬ್ಯಾರಲ್ ಇರುತ್ತಲ್ಲ ನಮ್ದು, ಅದಕ್ಕೆ ಒಂದು 200 ಲೀಟರ್ ನೀರು ತಗೊಳ್ಳುವಂಥದ್ದು, ಒಂದ್ 2 ಕೆಜಿ ಸಗಣಿ. ಇಲ್ಲಿ ಸಗಣಿ ತಗೋಬೇಕು ಅಂದ್ರೆ ನಮಗೆ ನಾಟಿ ಹಸುವಿನ ಸಗಣಿ ತಗೊಂಡ್ರೆ ಉತ್ತಮ, ಅದು ತಗೊಂಡ್ರೆ ಉತ್ತಮ. ಎಮ್ಮೆದು ತಗೊಳ್ತಾರೆ, ಬಟ್ ನಾಟಿ ಹಸುವಲ್ಲಿ ಇರುವಂತ ಅಂಶ ಎಮ್ಮೆದಲ್ಲಿ ನಮಗೆ ಸಿಗೋದಿಲ್ಲ. ಜೊತೆಗೆ ಒಂದ್ 10 ಲೀಟರ್ ಗಂಜಲ, ಅದು ಕೂಡ ನಾಟಿ ಹಸುವಿನ ಗಂಜಲನೇ ಆಗಿರಬೇಕು. ಜೊತೆಗೆ ಒಂದ್ 10 ಕೆಜಿ ಬೇವಿನ ಸೊಪ್ಪು ಇವನ್ನೆಲ್ಲ ಹಾಕ್ತಿವಲ್ಲ ಒಂದ್ ಡ್ರಮ್ಮಿಗೆ, ಅದ್ರ ಜೊತೆಗೆ ಬೇವಿನ ಸೊಪ್ಪನ್ನ ಚೆನ್ನಾಗಿ ಅರ್ದ್ಬಿಟ್ಟು ಕೈಯಲ್ಲೇ ಜಜ್ಜಿಬಿಟ್ಟು ಅದ್ರೊಳಗಡೆ ಹಾಕಿ ಚೆನ್ನಾಗಿ ಕದಡ್ಬಿಟ್ಟು ಒಂದು ಗೋಣಿ ಚೀಲನ ಮುಚ್ಚಿಡ್ಬೇಕು. 2-3 ದಿನ ಮುಚ್ಚಿಡ್ಬೇಕು. ದಿನ ಬೆಳಿಗ್ಗೆ ಸಂಜೆ ಅದನ್ನ ಕದಡ್ತಾ ಇರಬೇಕು, ಒಂದೇ ಡೈರೆಕ್ಷನ್ ಒಂದೇ ದಿಕ್ಕಿನಲ್ಲಿ ತಿರುಗಿಸ್ತಾ ಇರಬೇಕು, ಯಾಕಂದ್ರೆ ಅಲ್ಲಿರೋ ಗ್ಯಾಸ್ ಎಲ್ಲ ಆಚೆ ಹೋಗ್ಲಿ ಅಂತ ಹೇಳ್ಬಿಟ್ಟು. ಈ ರೀತಿ 3 ದಿನ ಆದ್ಮೇಲೆ ಸೋಸಿ ಅದನ್ನ ಡೈರೆಕ್ಟ್ ಆಗಿ ನಾವು ಸಿಂಪರಣೆ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದು. ರಸ ಹೀರೋ ಕೀಟಗಳು ತುಂಬಾ ಚೆನ್ನಾಗಿ ಹತೋಟಿಗೆ ಬರ್ತವೆ. ಅದೇ ರೀತಿ ಬ್ರಹ್ಮಾಸ್ತ್ರ ಕೂಡ ಉಪಯೋಗಿಸ್ಕೋಬಹುದು. ಬ್ರಹ್ಮಾಸ್ತ್ರ ಮಾಡ್ಲಿಕ್ಕೆ ನಮಗೆ 20 ಲೀಟರ್ ಗಂಜಲ ಬೇಕು. 2 ಕೆಜಿ ಅಷ್ಟು ಯಾವ್ದಾರು 4 ತರದ ಸೊಪ್ಪು, ಸೀತಾಫಲ ಆಗಿರ್ಬೋದು, ಪಾರ್ಥೇನಿಯಂ ಆಗಿರ್ಬೋದು, ಬೇವು, ಲಕ್ಕಿ, ಯಾವ್ದು ಸಿಗುತ್ತೋ ಅದು, ರೋಜಾ ಗಿಡ ಯಾವ್ದಾರು ಆಯ್ತು, 2 ಕೆಜಿದು 4 ತರದ ಸೊಪ್ಪು. ಇವನ್ನೆಲ್ಲ ಚೆನ್ನಾಗಿ ಅರ್ದ್ಬಿಟ್ಟು ಒಂದು ಪಾತ್ರೆಯಲ್ಲಿ 20 ಲೀಟರ್ ಗಂಜಲ ತಗೊಂಡ್ಬಿಟ್ಟು ಇವೆಲ್ಲ ಸೊಪ್ಪನ್ನ ಅದ್ರೊಳಗಡೆ ಹಾಕಿ ಕುದಿಸ್ಬೇಕು. ಮುಚ್ಚಳ ಮುಚ್ಚಿ 2-3 ಕುದಿ ಕುದಿಸ್ಬಿಟ್ಟು, ಮುಚ್ಚಳ ತೆಗೆದು ಒಂದು ಕುದಿ ಕುದಿಸ್ಬೇಕು. ಈ ರೀತಿ ಕುದಿಸ್ಬಿಟ್ಟು ತಣ್ಣಗಾಗ ಕಿಡಬೇಕು. ತಣ್ಣಗಾಗ ಕಿಡಬೇಕಾದ್ರೆ ಅದ್ರ ಮೇಲೆ ಗೋಣಿಚೀಲನ ಹೊದಿಸಿರ್ಬೇಕು, ಗ್ಯಾಸ್ ಬರ್ತಾ ಇರ್ತದೆ ಅದ್ರೊಳಗಡೆ. ಗೋಣಿಚೀಲ ಹೊದಿಸ್ಬಿಟ್ಟು ದಿನ ಕದರ್ತಾ ಇರಬೇಕು ಬೆಳಗ್ಗೆ ಸಂಜೆ. 2-3 ದಿನ ಆದ್ಮೇಲೆ ಅದನ್ನ ಸೋಸಿ ಒಂದು 6-8 ಲೀಟರ್ ಅನ್ನ 200 ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬಹುದು. ಇವೆರಡೂ ನೀಮಾಸ್ತ್ರ ಮತ್ತೆ ಬ್ರಹ್ಮಾಸ್ತ್ರ ನಾವು 6 ತಿಂಗಳ ಕಾಲ ಇಟ್ಕೊಂಡು ಕೂಡ ಉಪಯೋಗಿಸಬಹುದು. ಆದ್ರೆ ಬೇವಿನ ಬೀಜದ ಕಷಾಯ ಹಾಗೆ ಮಾಡಂಗಿಲ್ಲ, ಯಾವತ್ತು ಮಾಡಿರ್ತೀವೋ ಅವತ್ತೇ ಉಪಯೋಗಿಸ್ಕೋಬೇಕಾಗುತ್ತೆ. ಅದನ್ನ ಹೆಚ್ಚು ದಿನ ಇಡ್ಲಿಕ್ಕೆ ಬರೋದಿಲ್ಲ, ಮಾಡಿದ ದಿನಾನೇ ಬಳಕೆ ಮಾಡಬೇಕು. ಈ ರೀತಿ ಮಾಡಿದಂತ ಕಷಾಯವನ್ನ 6 ತಿಂಗಳವರೆಗೂ ಇನ್ನೊಂದು ಅದೇ ರೀತಿ ಅಂದ್ರೆ ಅಗ್ನಿಯಾಸ್ತ್ರ ಅಂತ ಬರುತ್ತೆ. ಅಂದ್ರೆ ಇವು 3 ಈಸಿಯಾಗಿ ಮಾಡುವಂತದ್ದು. ಅಗ್ನಿಯಾಸ್ತ್ರ ಅದಕ್ಕೆ ಒಂದು 20 ಲೀಟರ್ ಗಂಜಲ, 2 ಕೆಜಿ ಬೇವು, 1/2 ಕೆಜಿ ತಂಬಾಕಿನ ಪುಡಿ, 1/2 ಕೆಜಿ ತುಂಬಾ ಖಾರ ಇರುವಂತ ಮೆಣಸಿನಕಾಯಿ, ತುಂಬಾ ಖಾರ ಇರುವಂತ ಹಸಿ ಮೆಣಸಿನಕಾಯಿ, 1/4 ಕೆಜಿ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್, 200 ಗ್ರಾಂ ಅಷ್ಟು ಅರಿಶಿನ. ಇವನ್ನೆಲ್ಲ ಒಟ್ಟಿಗೆ ಪಾತ್ರೆಯಲ್ಲಿ ಹಾಕಿ ಕುದಿಸುವಂತದ್ದು. ಈಗ ಬ್ರಹ್ಮಾಸ್ತ್ರ ಮಾಡಿದ್ಮೇಲೆ ಅದೇ ರೀತಿ ಕುದಿಸುವಂತದ್ದು. 1-3 ಕುದಿ ಕುದಿಸಿದ ಮೇಲೆ ಇಳಿಸ್ಬಿಟ್ಟು ತಣ್ಣಗೆ ಮಾಡಿ 2-3 ದಿನ ಇಟ್ಟು ಬಿಟ್ಟು ಸೋಸಿ ಇದೇ ರೀತಿ ಉಪಯೋಗಿಸ್ಕೋಬಹುದು. ಇದನ್ನ ನಾವು 3 ತಿಂಗಳ ಕಾಲ ಉಳಿಸ್ಕೊಂಡು ಸಿಂಪರಣೆ ಮಾಡಿ ಕೆಲವೊಂದು ಕೀಟಗಳನ್ನ ಹತೋಟಿ ಮಾಡಬಹುದು. ಇವಿಷ್ಟಿಂದ ನಮಗೆ ರಸ ಹೀರೋ ಕೀಟಗಳು, ಕಾಯಿ ಕೊರಕದ ಬಾಧೆ, ಎಲೆ ತಿನ್ನ ಹುಳುಗಳನ್ನ ಕೂಡ ನಾವು ಸಮರ್ಪಕವಾಗಿ ಹತೋಟಿ ಮಾಡಬಹುದು. ಮೇಡಮ್, ಒಟ್ಟಾರೆ ಈ ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತಂತೆ ಕಟ್ಟಕಡೆಯದಾಗಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಕಿವಿ ಮಾತು ಏನು ಮೇಡಮ್? ನಾನಿಷ್ಟೇ ರೈತರಲ್ಲಿ ಹೇಳೋದು, ನಮ್ಮಲ್ಲಿ ತುಂಬಾ ಸ್ಥಳೀಯ ತಳಿಗಳಿದಾವೆ, ನಾಟಿ ತಳಿಗಳು, ಅದನ್ನ ಈಗಲಾರು ಹೊರಗಡೆ ತರಬೇಕು, ಅದನ್ನ ಉಪಯೋಗಿಸ್ಕೋಬೇಕು. ಅದರಲ್ಲಿ ನಿರೋಧಕತೆ ಶಕ್ತಿ ಜಾಸ್ತಿ ಇದೆ, ಹೆಚ್ಚಿರುತ್ತೆ. ಮತ್ತೆ ಕೆಲವು ರೈತರು ಲಕ್ಕಿ ಸೊಪ್ಪನ್ನ ಬಹಳ ಯೂಸ್ ಮಾಡ್ತಾರೆ. ಇವಾಗಿಗಳು ಕೂಡ ಹಸುಕರುಗಳಿಗೆ ಏನಾದ್ರು ಹೇನ್ ಬಿತ್ತು ಅಂದಾಗ ಲಕ್ಕಿ ಸೊಪ್ಪನ್ನ ಉಪಯೋಗಿಸ್ತಾರೆ. ಸೊಪ್ಪುಗಳನ್ನ ಉಪಯೋಗಿಸ್ಕೊಂಡು ಅದ್ರ ಕಷಾಯ ಮಾಡಿ ಅದನ್ನ ಸಿಂಪರಣೆ ಮಾಡೋದ್ರಿಂದ ಕೂಡ ಹತೋಟಿ ಮಾಡಬಹುದು. ಇನ್ನು ಮುಖ್ಯವಾಗಿ ಅಂದ್ರೆ ಈ ಯಾವುದೇ ವಿಧಾನಗಳನ್ನ ನೀವು ಉಪಯೋಗಿಸ್ಕೋತೀರಾ ಅಂದ್ರೆ ಅದನ್ನ ಮೊದಲನೇ ಆಗಿ ಉಪಯೋಗಿಸ್ಬೇಕು. ಅಂದ್ರೆ ತುಂಬಾ ಜಾಸ್ತಿ ನಮಗೆ ಕೀಟಬಾಧೆ ಇತ್ತು ಅಂದಾಗ ಸಂದರ್ಭದಲ್ಲಿ ಇದು ಪರಿಣಾಮ ತುಂಬಾ ಕಡಿಮೆ ಆಗುತ್ತೆ. ಆರಂಭಿಕ ಹಂತದಲ್ಲೇ ಬಳಸ್ತಾರೆ, ಯಾಕಂದ್ರೆ ಇದು ಖರ್ಚಿಲ್ಲದ ಬೇಸಾಯ ತರನೇ ಆಗೋಯ್ತು ನಮಗೆ. ನಾವು ಇದು ಮೋಹಕ ಬೆಲೆಗಳನ್ನ ಬಿಟ್ಟು ಯಾವ್ದಕ್ಕೂ ನಾವು ಅಷ್ಟೊಂದು ಖರ್ಚು ಮಾಡೋದಿಲ್ಲ ಇದ್ರೊಳಗೆ. ಹಾಗಾಗಿ ಬಳಸ್ಕೊಂಡು ಉಪಯೋಗಿಸ್ಕೊಂಡು ಇದನ್ನ ಹತೋಟಿ ಮಾಡಬಹುದು. ಆದಷ್ಟು ಸ್ವಲ್ಪ ನಾಟಿ ಹಸುಗಳನ್ನ ಸಾಕೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾಟಿ ಹಸುವಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇರೋದ್ರಿಂದ ನಾಟಿ ಹಸುಗಳನ್ನ ಸಾಕಿ ಅದರ ಬಳಕೆಯನ್ನ ಮಾಡಿಕೊಂಡು ನಮ್ಮ ಬೇಸಾಯದಲ್ಲಿ ಅವುಗಳನ್ನ ಅಳವಡಿಸಿಕೊಂಡು ಉತ್ತಮವಾದಂತಹ ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತೀರಿ. ಒಳ್ಳೇದು ಮೇಡಮ್. ಇದುವರೆಗೆ ಸಾವಯವ ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ, ನಮ್ಮ ರೈತ ಬಾಂಧವರು ಏನಾದರೂ ಇನ್ನು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅನ್ನೋದಾದ್ರೆ ತಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ? ಫೋನ್ ನಂಬರ್ ಸರ್ 9964024266. ತಮ್ಮ ಸಂಖ್ಯೆಯನ್ನ ಮತ್ತೊಮ್ಮೆ ತಿಳಿಸಿ. 9964024266.